ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ನೇಗಿಲ ಮಿಡಿತದಲ್ಲಿ ಕೇಳುವಿರಿ ಅಡಿಕೆಯಲ್ಲಿ ಅಂತರ್ಬೆಳೆಯಾಗಿ ಅವರೇ. ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಸ್ಮಿತಾ ಜೀವಿ, ತೋಟಗಾರಿಕೆ ವಿಜ್ಞಾನಿ, ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ. ನಂತರ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ಮಾರಾಟದಲ್ಲಿ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಅವಕಾಶಗಳ ಕುರಿತು ಹಿರಿಯೂರು ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರವೀಶ್ ಅವರೊಂದಿಗೆ ಸಂದರ್ಶನ, ಜೊತೆಗೆ ಜನಪದ ಗೀತೆಗಳನ್ನು ಆಲಿಸುವಿರಿ. ಏನೇ, ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ನ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರು ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ ನನ್ನಿಂದ? ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತು ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗ್ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೊತೀನಿ. 8700 0001 0002 4242 ಇರೋ ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8700 0001 4242 ಅಷ್ಟೇ ಸುಲಭ. ಇದೀಗ ಕೇಳಿ. ಕಾರ್ಯಕ್ರಮ ನೇಗಿಲ ಮಿಡಿತ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಸ್ಮಿತಾ ಜಿಬಿ. ನಾನು ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ತೋಟಗಾರಿಕಾ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ. ಇಂದು ನಾನು ನಿಮಗೆ ಹೇಳಬೇಕಾಗಿರೋ ವಿಷಯ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಅವರೆಕಾಯಿ. ಅಡಿಕೆಯು ಭಾರತದ ಪ್ರಮುಖ ವಾಣಿಜ್ಯ ಬೆಳೆಯಾಗಿದ್ದು ಲಕ್ಷಾಂತರ ಸಣ್ಣ ಮತ್ತು ಅತಿ ಸಣ್ಣ ರೈತರ ಜೀವನದ ಆಧಾರವಾಗಿದೆ. ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ, ಶಿವಮೊಗ್ಗ, ಉತ್ತರ ಕನ್ನಡ, ಚಿಕ್ಕಮಗಳೂರು, ದಾವಣಗೆರೆ, ಚಿತ್ರದುರ್ಗ, ತುಮಕೂರು ಮತ್ತು ಹಾಸನ ಜಿಲ್ಲೆಗಳಲ್ಲಿ ಈ ಒಂದು ಬೆಳೆಯನ್ನು ನಾವು ಹೆಚ್ಚಾಗಿ ಬೆಳೆಯಲಾಗ್ತಿದೆ. ಅಡಿಕೆ ಕೃಷಿಯಲ್ಲಿ ಮುಖ್ಯ ಸಮಸ್ಯೆಗಳೆಂದರೆ ಸಸಿಗಳನ್ನು ನೆಟ್ಟ ನಂತರ ಮೊದಲ ಇಳುವರಿ ಅಥವಾ ಫಸಲು ಕೊಡಲು ದೀರ್ಘಕಾಲ ತೆಗೆದುಕೊಳ್ಳುವುದು. ಅಂದರೆ ಪ್ರಾಥಮಿಕ 5-6 ಯಾವುದೇ ಇಳುವರಿ ಇರದಿಲ್ಲ. ಹಾಗಾಗಿ ನಾವು ಈ ಒಂದು ಪ್ರದೇಶದಲ್ಲಿ ಆದಾಯ ನೋಡಬೇಕಾದಾಗ ರೈತರು ಅಂತರ ಬೆಳೆ ಅಥವಾ ಮಿಶ್ರ ಬೆಳೆಗೆ ಹೋಗುವುದು ಉತ್ತಮವಾಗಿದೆ. ಆ ನಿಟ್ಟಿನಲ್ಲಿ ನಾವು ಅಂತರ ಬೆಳೆಯಾಗಿ 3-5 ಒಳಪಟ್ಟ ಅಡಿಕೆ ತೋಟದಲ್ಲಿ ಈ ಒಂದು ಅವರೆ ಬೆಳೆನ ನಾವು ಬೆಳೆದಾಗ ರೈತರು ಒಳ್ಳೆಯ ಲಾಭ ತಗೋಬಹುದು ಅಂತಲೇ ಹೇಳ್ಬೋದಾಗಿದೆ. ಈ ಅವರೆ ಬೆಳೆ ನೋಡಿದಾಗ ಇದೊಂದು ದ್ವಿದಳ ಧಾನ್ಯದ ಬೆಳೆಯಾಗಿದ್ದು ಸುಮಾರು 70 ಕೊಯ್ಲಿಗೆ ಬರುವುದರಿಂದ ಈ ಬೆಳೆಯನ್ನು ನಾವು ಅಡಿಕೆ ತೋಟದಲ್ಲಿ ಅಂತರ ಬೆಳೆಯಾಗಿ ಬೆಳೆಯಬಹುದು. ಹೀಗೆ ಅಂತರ ಬೆಳೆ ಬೆಳೆಯೋದ್ರಿಂದ ರೈತರಿಗೆ ಅಧಿಕ ಇಳುವರಿ ಕೊಡುವುದರ ಜೊತೆಗೆ ಈ ಸಾರಜನಕ ಸ್ಥಿರೀಕರಣದಿಂದ 25% ಸಾರಜನಕವನ್ನು ಸಾವಯವ ರೀತಿಯಲ್ಲಿ ಮಣ್ಣಿಗೆ ಸೇರಿಸಬಹುದಾಗಿದೆ. ಅಡಿಕೆ ತೋಟದಲ್ಲಿ ಕಳೆ ನಿಯಂತ್ರಿಸಲು ಕಳೆನಾಶಕ ಬಳಸುವುದರಿಂದ ಮಣ್ಣು ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳುವುದಲ್ಲದೆ ಅಡಿಕೆಯ ಬೇರಿಗೂ ಕೂಡ ಹಾನಿ ಉಂಟು ಮಾಡುತ್ತದೆ. ಅವರೇ ಬೆಳೆಯನ್ನು ಅಂತರ ಬೆಳೆಯಾಗಿ ಹಾಕುವುದರಿಂದ ರೈತರು ಈ ಸಮಸ್ಯೆಯಿಂದ ಸ್ವಲ್ಪ ದೂರವಿರಬಹುದು. ಈ ಒಂದು ಬೆಳೆಯನ್ನು ಬೆಳೆಯೋದಿಕ್ಕೆ ಮಣ್ಣು ಯಾವ ರೀತಿ ಇರೋದು ಅಂತ ನೋಡಿದಾಗ ಈ ಒಂದು ಬೆಳೆಯನ್ನು ನೀರು ಬಸಿದು ಹೋಗುವಂತಹ ಎಲ್ಲ ತರಹದ ಮಣ್ಣುಗಳಲ್ಲಿ ಕೂಡ ಬೆಳೆಯಬಹುದು. ಈ ಒಂದು ಅವರೆಯ ತಳಿಗಳನ್ನ ನಾವು ನೋಡಿದಾಗ ಹೆಬ್ಬಾಳ ಅವರೆ 3 ಮತ್ತು ಹೆಬ್ಬಾಳ ಅವರೆ 4 ಅಂತ ಇದ್ದಾವೆ. ಈ ತಳಿಯನ್ನು ವರ್ಷದ ಯಾವುದೇ ಕಾಲದಲ್ಲಿಯೂ ಕೂಡ ಬೆಳೆಯಬಹುದಾಗಿದೆ. ಎರಡನೇದು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು ಹೊರತಂದಿರುವಂತಹ ಅರ್ಕ ಜೈ ತಳಿ. ಈ ಒಂದು ತಳಿ ಇದು ವಿಶೇಷತೆ ಏನಪ್ಪ ಅಂತಂದರೆ ಪೊದೆಯಾಕಾರದಲ್ಲಿ ಬೆಳೆಯುತ್ತದೆ. ಪೊದೆಯಾಕಾರದಲ್ಲಿ ಬೆಳೆದಾಗ ಏನಾಗುತ್ತೆ, ಅಡಿಕೆ ತೋಟದಲ್ಲಿ ಕಳೆನೂ ಕೂಡ ನಿಯಂತ್ರಣ ಆಗುತ್ತೆ. ಇದರಲ್ಲಿ ಹೆಚ್ಚಿನ ನಾರಿನ ಅಂಶ ಕಂಡು ಬರುವುದಿಲ್ಲ. ಕಾಯಿಗಳು ಒಳ್ಳೆಯ ಅಡಿಗೆ ಗುಣಗಳನ್ನು ಹೊಂದಿದ್ದು ಕಡಿಮೆ ತೇವಾಂಶವನ್ನು ತಡೆದುಕೊಳ್ಳುವ ಶಕ್ತಿಯೂ ಕೂಡ ಈ ಒಂದು ತಳಿಗೆ ಇದೆ. ಬೆಳೆಯ ಅವಧಿ ಒಟ್ಟು 75 ದಿವಸಗಳು. ಮೂರನೇದಾಗಿ ಅರ್ಕ ವಿಜಯ್. ಈ ತಳಿಯನ್ನು ಕೂಡ ನಾವು ಎಲ್ಲ ಕಾಲದಲ್ಲೂ ಕೂಡ ಬೆಳೆಯಬಹುದಾಗಿದ್ದು ಈ ಒಂದು ತಳಿಯ ಕಾಯಿಗಳು ಕಡು ಹಸಿರು ಬಣ್ಣದಿಂದ ಕೂಡಿದ್ದು ಕೇವಲ 50 ದಿನಗಳಲ್ಲಿ ಪ್ರತಿ ಹೆಕ್ಟೇರ್ಗೆ 12 ಟನ್ ಇಳುವರಿ ಪಡೆಯಬಹುದಾಗಿದೆ. ಅದರ ಜೊತೆನೆ ಕೂಡ ಅರ್ಕ ಅಮೋಗ ಅಂತ ಇದೆ, ಅರ್ಕ ಸೌಮ್ಯ, ಅರ್ಕ ಸಂಭ್ರಮ. ಈ 3 ತಳಿಗಳ ವಿಶೇಷತೆ ಏನಂತ ನೋಡಿದಾಗ ಈಗ ಈ ಒಂದು ತಳಿಯ ಗಿಡಗಳು 2-2.5 ಪೊದೆಯಾಕಾರದಲ್ಲಿ ಬೆಳೆಯುತ್ತೆ. ಈ ಒಂದು ತಳಿಯ ಕೂಡ ನಾವು ವರ್ಷದ ಎಲ್ಲ ಕಾಲದಲ್ಲಿಯೂ ಬೆಳೆಯಬಹುದು. ಹೆಚ್ಚಿನ ನಾರಿನಾಂಶ ಕಂಡು ಬರೋದಿಲ್ಲ. ಮಾರ್ಕೆಟಲ್ಲಿ ಹೆಚ್ಚಿನ ಬೇಡಿಕೆ ಇರುವಂತಹ ತಳಿಗಳು. ಬೆಳೆಯ ಒಟ್ಟು ಅವಧಿ 100 ದಿವಸಗಳು. ಈ ಒಂದು ಹೆಕ್ಟೇರಿಗೆ 30-37.5 ಕೆಜಿಯಷ್ಟು ಬೀಜದ ಅವಶ್ಯಕತೆ ಇರುತ್ತೆ. ಗೊಬ್ಬರಗಳು ಸಾರಜನಕ ರಂಜಕ ಪೊಟ್ಯಾಶ್ ನೋಡಿದಾಗ ಪ್ರತಿ ಹೆಕ್ಟೇರ್ಗೆ 25 ಕೆಜಿ ಸಾರಜನಕ ರಂಜಕ ಪೊಟ್ಯಾಶ್ ಬೇಕಾಗುತ್ತೆ. ಯಾವುದೇ ಗೊಬ್ಬರ ರೈತರು ಹಾಕೋದಕ್ಕಿಂತ ಮುಂಚೆ ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಗೊಬ್ಬರ ಕೊಡೋದು ತುಂಬಾ ಒಳ್ಳೆಯದು. ಈ ಒಂದು ಕೊಯ್ಲು ಮತ್ತು ಇಳುವರಿ ನೋಡಿದಾಗ ತರಕಾರಿಗೆ ಎಳೆಯ ಕಾಯಿಗಳನ್ನ ನಾವು ಕೀಳಬೇಕು. ಕಾಯಿಗಳನ್ನು 3-4 ದಿವಸಗಳ ಅಂತರದಲ್ಲಿ ಕೊಯ್ಲು ಮಾಡಬೇಕು. ಪ್ರತಿ ಹೆಕ್ಟೇರಿಗೆ 8-10 ಟನ್ಗಳಷ್ಟು ಹಸಿರು ಕಾಯಿಗಳ ಇಳುವರಿಯನ್ನು ಪಡೆಯಬಹುದಾಗಿದೆ. ಅಡಿಕೆಯಲ್ಲಿ ಅಂತರ ಬೆಳೆಯದಾಗಿ ಬೆಳೆಯೋದಕ್ಕೆ ಈ ಒಂದು ಬೆಳೆ ತುಂಬ ಸೂಕ್ತವಾದ ಒಂದು ಬೆಳೆಯಾಗಿದೆ ಅಂತಲೇ ಹೇಳ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ 636-09-02-731. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಇದೀಗ ಕೇಳಿ, ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ಮಾರಾಟದಲ್ಲಿ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಅವಕಾಶಗಳು. ಈ ಕುರಿತು ಹಿರಿಯೂರು ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರವೀಶ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ಕೃಷಿ ಅರ್ಥಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರವೀಶ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ಮಾರಾಟದಲ್ಲಿ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಅವಕಾಶಗಳ ಬಗ್ಗೆ ನಮ್ಮ ರೈತ ಬಾಂಧವರು ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಡ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಎಲ್ಲ ರೈತ ಬಾಂಧವರು ನನ್ನ ನಮಸ್ಕಾರಗಳು. ಸರ್, ಈಗ ನಮ್ಮ ಕೃಷಿಕರು ಸಾಕಷ್ಟು ಕೃಷಿ ಉತ್ಪನ್ನಗಳನ್ನ ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾರೆ, ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತರು ಹೆಚ್ಚಾಗಿ ಸಮಸ್ಯೆ ಅನುಭವಿಸ್ತಿರೋದು ಈ ಮಾರುಕಟ್ಟೆ ಸಮಸ್ಯೆ. ನಾವೆಷ್ಟೇ ಚೆನ್ನಾಗಿ ಬೆಳೆದರೂ ಸೂಕ್ತವಾದ ಬೆಲೆ ಸಿಗ್ತಿಲ್ಲ ನಮ್ಮ ರೈತ ಬಾಂಧವರಿಗೆ. ಸರ್, ಹಾಗಿದ್ರೆ ಈಗ ಈ ಕೃಷಿ ಉತ್ಪನ್ನಗಳ ಮಾರಾಟದ ಇತಿಹಾಸದ ಬಗ್ಗೆ ತಿಳಿಸ್ಕೊಡಿ ಸರ್. ನಾವು ಈ ನಮ್ಮ ಕೃಷಿ ಮಾರಾಟದ ಇತಿಹಾಸ ನೋಡೋದಾದರೆ ನಿಮಗೆಲ್ಲ ರೈತ ಬಾಂಧವರಿಗೂ ಗೊತ್ತಿರೋ ಹಂಗೆ ಪ್ರಾಚೀನ ಕಾಲದಿಂದಲೂ ನಮ್ಮ ರೈತರು ಸಾಂಪ್ರದಾಯಿಕವಾಗಿ ಕೃಷಿ ಉತ್ಪನ್ನಗಳನ್ನ ಬೆಳೀತಾ ಬಂದಿದ್ದಾರೆ. ಸೊ ಆಯಾ ವಾತಾವರಣಕ್ಕೆ ಅನುಗುಣವಾಗಿ ಆ ಒಂದು ಭೌಗೋಳಿಕ ಭಾಗಕ್ಕೆ ಸೂಕ್ತವಾದ ಬೆಳೆಗಳನ್ನು ಮಾತ್ರ ಬೆಳೀತಾ ಇದ್ರು. ಆಗೇನಾಗಿತ್ತು, ರೈತರುಗಳು ತಮ್ಮ ಕುಟುಂಬ ನಿರ್ವಹಣೆಗೋಸ್ಕರ ಅಷ್ಟೇ ತಮ್ಮ ಬೆಳೆಗಳನ್ನು ಬೆಳೀತಾ ಇದ್ರು. ಅದರಲ್ಲಿ ಬಂದಂಥ ಉತ್ಪನ್ನಗಳಿಂದ ತಮ್ಮ ಕುಟುಂಬ ನಿರ್ವಹಣೆಯನ್ನು ಮಾಡ್ಕೊತಾ ಇದ್ರು. ಆಗ ಯಾವ ಸಿಸ್ಟಮ್ ಇತ್ತು ಅಂತಂದರೆ, ರೈತರುಗಳು ತಾವು ಬೆಳೆದ ಬೆಳೆಗಳನ್ನು ಬೇರೆ ರೈತರೊಂದಿಗೆ ಹಂಚ್ಕೊಳ್ತಾ ಇದ್ರು. ಸೊ ನಾವು ಬೆಳೆದ ಬೆಳೆನ ಇನ್ನೊಬ್ರಿಗೆ ಕೊಡೋದು, ಅವ್ರು ಬೆಳೆದ ನಾವಿಸ್ಕೊಳ್ಳೋದು. ಸೊ ಹಿಂಗೆ ಒಬ್ಬರಿಂದ ಒಬ್ಬರಿಗೆ ವಿನಿಮಯ ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇದ್ರು. ಇದಕ್ಕೆ ನಮ್ಮ ಇಂಗ್ಲೀಷ್ನಲ್ಲಿ ಏನಂತೀವಿ, ಬಾರ್ಟರ್ ಸಿಸ್ಟಮ್ ಅಂತ ಕರಿತೀವಿ. ಆದರೆ ಕಾಲಕ್ರಮೇಣ ನಮ್ಮ ರೈತರ ಉತ್ಪಾದನೆ ಜಾಸ್ತಿ ಆದಂತೆ ರೈತರು ತಮ್ಮ ಉತ್ಪಾದನೆಯನ್ನು ತಮ್ಮ ಹತ್ತಿರದ ಮಾರ್ಕೆಟ್ಗಳಲ್ಲಿ ಸಂತೆಗಳಲ್ಲಿ ಮಾರಾಟ ಮಾಡೋಕ್ಕೆ ತೊಡಗಿಸ್ಕೊಂಡ್ರು. ನಂತರ ಅದೇ ರೀತಿ ಬೆಳವಣಿಗೆ ಆಗ್ತಾ ಬಂದು ಮುಂದಿನ ದಿನಗಳಲ್ಲಿ ಪಟ್ಟಣ ಪ್ರದೇಶಗಳಲ್ಲಿ ಸಣ್ಣ ಸಣ್ಣ ವ್ಯಾಪಾರಸ್ಥರು ಶುರುವಾದರು. ಸೊ ಇದೇ ಮುಂದುವರೆದು ನಮ್ಮ ರೈತರು ತಮ್ಮ ಕುಟುಂಬವನ್ನು ನಿರ್ವಹಿಸುವುದರ ಜೊತೆಗೆ ಸೊ ಈ ಕೃಷಿಯನ್ನು ಒಂದು ಉದ್ಯಮವಾಗಿ ಬೆಳೆಸ್ತಾ ಬಂತು ಅಂದರು. ಸೊ ಅವರು ಕುಟುಂಬ ನಿರ್ವಹಣೆ ಜೊತೆಗೆ ಬೇರೆ ಅವಶ್ಯಕತೆಗಳಿಗೋಸ್ಕರ ಆ ಹಣದ ಅವಶ್ಯಕತೆ ಇರುತ್ತೆ, ಆ ಹಣನ ಗಳಿಸೋದಕ್ಕೋಸ್ಕರ ಲಾಭದಾಯಕವಾಗಿ ಈ ಕೃಷಿಯನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಮರ್ಷಿಯಲ್ ಅಗ್ರಿಕಲ್ಚರ್ ಅಂತ ನಾವೇನು ಹೇಳ್ತೀವಿ, ಸೊ ಈ ಕಮರ್ಷಿಯಲ್ ಅಗ್ರಿಕಲ್ಚರ್ ಸ್ಟಾರ್ಟ್ ಆಯಿತು. ಸೊ ಈ ಒಂದು ಸಂದರ್ಭದಲ್ಲಿ ಏನಾಯಿತು ಅಂತಂದರೆ, ಕಮರ್ಷಿಯಲ್ ಅಗ್ರಿಕಲ್ಚರು ಸ್ಟಾರ್ಟ್ ಆದಾಗ ನಮ್ಮ ಗಣ ಸರ್ಕಾರಗಳು ನಮ್ಮ ಕೃಷಿ ಮಾರಾಟ ವ್ಯವಸ್ಥೆನಲ್ಲಿ ಅನೇಕ ಬದಲಾವಣೆಗಳನ್ನ ತಗೊಂಬಂದರು. ಸೊ ಯಾಕೆಂದರೆ ಇಲ್ಲಿ ಮಧ್ಯವರ್ತಿಗಳು ಜಾಸ್ತಿ ಆದರು, ರೈತರಿಗೆ ಒಳ್ಳೆ ಲಾಭ ಸಿಗ್ತಾ ಇರಲಿಲ್ಲ, ಅವ್ರು ಚೆನ್ನಾಗಿ ಬೆಳೆದ್ರು ಅವ್ರಿಗೆ ಬೆಳೆದಂಥ ಬೆಳೆಗೆ ಉತ್ತಮವಾದ ಬೆಲೆ ಸಿಗ್ತಿರಲಿಲ್ಲ. ಇಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರಗಳು ಅನೇಕ ಯೋಜನೆಗಳನ್ನು ರೂಪಿಸ್ತು. ಅದರಲ್ಲಿ ಮುಖ್ಯವಾದ್ದು ಅಂತಂದರೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಎ ಪಿ ಎಂ ಸಿಗಳನ್ನ ಸ್ಥಾಪನೆ ಮಾಡಿದ್ರು. ಸೊ ಎ ಪಿ ಎಂ ಸಿ ಸ್ಥಾಪನೆ ಮಾಡಿತ್ತು ಮುಖ್ಯ ಉದ್ದೇಶ ಅಂತಂದರೆ ರೈತರಿಗೆ ಒಳ್ಳೆ ಬೆಲೆ ಸಿಗಬೇಕು, ಅವರ ಪದಾರ್ಥಗಳನ್ನು ಅವರ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ಕೊಂಡ್ಕೊಳ್ಳಿಕ್ಕೆ ಒಂದು ನಿರ್ದಿಷ್ಟವಾದ ಸ್ಥಳ ನಿಗದಿಪಡಿಸಬೇಕಾಯಿತು. ಈ ಒಂದು ದೃಷ್ಟಿಯಿಂದ ನಮ್ಮ ಗಣ ಸರ್ಕಾರಗಳು ಪ್ರತಿ ಒಂದು ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಎ ಪಿ ಎಂ ಸಿಗಳನ್ನ ಸ್ಥಾಪನೆ ಮಾಡಿದ್ರು. ಅದರ ನಂತರ ನಮ್ಮ ರೈತರುಗಳು ಎ ಪಿ ಎಂ ಸಿನಲ್ಲಿ ಮಾರಾಟಕ್ಕೆ ಶುರು ಮಾಡಿದ್ರು. ಇತ್ತೀಚಿನ ದಿನಗಳಲ್ಲಿ ನಿಮಗೆಲ್ಲ ಗೊತ್ತೇ ಇದೆ, ಸೊ ಇವತ್ತು ಒಂದು ನಮ್ಮ ಕೃಷಿನೂ ಸಹ ಏನಾಗಿದೆ ಒಂದು ಬಿಸ್ನೆಸ್ ಆಗಿ ತಿಳ್ಕೊಂಡು ರೈತರುಗಳು ಉದ್ದಿಮೆಯಾಗಿ ಪರಿಗಣಿಸಿ ಉತ್ತಮ ರೀತಿಯಲ್ಲಿ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ತಾವು ಬೆಳೆದ ಬೆಳೆಗಳನ್ನು ಇವತ್ತು ಸೂಪರ್ ಮಾರ್ಕೆಟ್ಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಮಳಿಗೆಗಳಲ್ಲಿ ಹಾಗೆ ಕಮರ್ಷಿಯಲ್ ಮಾರ್ಕೆಟ್ಗಳಲ್ಲಿ ಮಾರೋದ್ರ ಜೊತೆಗೆ ಉತ್ತಮವಾದ ರೀತಿಯಲ್ಲಿ ಬೆಳೆಗಳನ್ನು ಬೆಳೆದು ಹೊರದೇಶಗಳಲ್ಲಿ ಕಳಿಸೋದ್ರ ಮೂಲಕ ನಮ್ಮ ರೈತರು ತಮ್ಮ ಸ್ಥಿತಿಯನ್ನು ಉತ್ತಮ ಪಡಿಸ್ಕೊತಾ ಇದ್ದಾರೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸರ್, ಈಗ ನಮ್ಮ ಈ ಕೃಷಿ ಉತ್ಪನ್ನಗಳ ಮಾರಾಟದ ಇತಿಹಾಸದ ಬಗ್ಗೆ ಎಷ್ಟೊಂದು ವಿಷಯ ತಿಳಿಸ್ಕೊಟ್ರಿ. ಈಗ ಈ ಸಂಶೋಧನೆ ಮತ್ತು ಸುಧಾರಿತ ಬೇಸಾಯ ಪದ್ಧತಿಗಳಿಂದ ರೈತರ ಮೇಲೆ ಯಾವ ರೀತಿ ಪರಿಣಾಮಗಳು ಆಗಿದೆ ಅಂತ ಹೇಳ್ತೀರಾ ಸರ್? ಇದು ನಿಜವಾಗ್ಲೂ ಒಂದು ಒಳ್ಳೆ ಪ್ರಶ್ನೆ. ರೈತ ಬಂದವರೇ, ತಮಗೆಲ್ಲ ತಿಳಿದಿರುವಂತೆ ನಮ್ಮ ಭಾರತ ದೇಶಕ್ಕೆ ನಮಗೆ ಸ್ವತಂತ್ರ ಬಂದಾಗ ನಮ್ಮ ದೇಶ ತುಂಬ ಬಡತನದಲ್ಲಿ, ನಮ್ಮ ಜನಸಂಖ್ಯೆಗೆ ಎಷ್ಟು ಬೇಕಾಗಿತ್ತೋ ಅಷ್ಟು ಆಹಾರ ಪದಾರ್ಥ ನಮ್ಮಲ್ಲಿ ಉತ್ಪಾದನೆ ಆಗ್ತಾ ಇರಲಿಲ್ಲ. ಈ ಒಂದು ಸಂದರ್ಭದಲ್ಲಿ ನಮ್ಮ ದೇಶವು ನಮ್ಮ ದೇಶದ ಜನರಿಗೆ ಬೇಕಾಗುವ ಆಹಾರ ಪದಾರ್ಥಗಳಿಗಾಗಿ ಸೊ ಮುಂದುವರಿದ ದೇಶಗಳ ಮುಂದೆ ಕೈಚಾಚುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸೊ ಅದೆಲ್ಲ ನಿಮಗೆ ಗೊತ್ತೇ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ಕೃಷಿ ವಿಜ್ಞಾನಿಗಳು ಅನೇಕ ಸಂಶೋಧನೆಗಳನ್ನು ಕೈಗೊಂಡರು, ಅನೇಕ ಸುಧಾರಿತ ಬೆಳೆಗಳನ್ನು ಸುಧಾರಿತ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ರು. ಇದರ ಪರಿಣಾಮ ಏನಾಯಿತು ಅಂತಂದರೆ ರೈತರ ಉತ್ಪಾದನೆ ಹೆಚ್ಚಾಯ್ತಾ ಹೋಯಿತು, ರೈತರ ಉತ್ಪಾದನೆ ಹೆಚ್ಚಾಯಿತು. ಈ ಒಂದು ಕೃಷಿ ಅನ್ನೋದೇನಿದೆ, ಕೃಷಿಯನ್ನು ಸಹ ಒಂದು ಉದ್ದಿಮೆಯಾಗಿ ರೈತರು ಪರಿಗಣನೆ ಮಾಡಿಕೊಂಡ್ರು. ತಮ್ಮ ಕುಟುಂಬದ ನಿರ್ವಹಣೆಯ ಜೊತೆಗೆ ರೈತರು ಹೆಚ್ಚಿನ ರೀತಿಯ ಉತ್ಪನ್ನಗಳನ್ನು, ಕೃಷಿ ಉತ್ಪನ್ನಗಳನ್ನು ಬೆಳೆದು ಮಾರಾಟ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಈ ಒಂದು ಸುಧಾರಿತ ಬೇಸಾಯ ಪದ್ಧತಿಗಳ ಬಳಕೆ ಮತ್ತು ಹಾಗೂ ನಮ್ಮ ಈ ಹೊಸ ಹೊಸ ತಳಿಗಳು, ಹೈಬ್ರಿಡ್ ತಳಿಗಳು ಏನು ಕೃಷಿ ವಿಜ್ಞಾನಿಗಳು ಕಂಡುಹಿಡಿದ್ರು, ಈ ತಳಿಗಳನ್ನು ಹೆಚ್ಚಿನ ರೀತಿಯಲ್ಲಿ ರೈತರು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಈ ಒಂದು ನಮ್ಮ ಅಗ್ರಿಕಲ್ಚರ್ನ ಒಂದು ಉದ್ದಿಮೆ ಅಂತ ಒಂದು ಪರಿಗಣನೆ ಮಾಡಿಕೊಂಡು ಸೊ ರೈತರು ಲಾಭಕ್ಕೋಸ್ಕರನೇ ಅದನ್ನು ಮಾರಾಟ ಮಾಡೋಕ್ಕೋಸ್ಕರನೇ ಬೆಳೆಯಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ರು. ಇವೆಲ್ಲ ವಿಷಯಗಳ ಪರಿಣಾಮವಾಗಿ, ಇವೆಲ್ಲ ಪ್ರಯತ್ನಗಳ ಪರಿಣಾಮವಾಗಿ ಇವತ್ತು ನಮ್ಮ ದೇಶ ಆಹಾರ ಉತ್ಪಾದನೆಯಲ್ಲಿ ನಾವು ಸ್ವಾವಲಂಬಿಗಳಾಗಿದ್ದೇವೆ. ಜೊತೆಗೆ ಆಹಾರ ಹಣ್ಣು ತರಕಾರಿಗಳ ಒಂದು ಉತ್ಪಾದನೆಯಲ್ಲಿ ನಮ್ಮ ದೇಶ ಇಡೀ ವಿಶ್ವದಲ್ಲೇ ಎರಡನೇ ಸ್ಥಾನದಲ್ಲಿದೆ. ಸೊ ಇದೆಲ್ಲ ಆಗೋದಕ್ಕೆ ಮುಖ್ಯ ಕಾರಣ ಅಂತಂದರೆ ನಮ್ಮ ದೇಶದ ವಿಜ್ಞಾನಿಗಳು, ಅದರ ಜೊತೆಗೆ ನಮ್ಮ ದೇಶದ ಕೃಷಿಯಲ್ಲಿ ಆದಂಥ ಹೊಸ ಹೊಸ ಆವಿಷ್ಕಾರಗಳು, ಸೊ ನಮ್ಮ ಸರ್ಕಾರಗಳು ಕೈಗೊಂಡಂಥ ನಿರ್ಣಯಗಳು ಹಾಗೂ ನಮ್ಮ ಗಣ ಸರ್ಕಾರಗಳು ಹಾಕಿಕೊಂಡ ಅನೇಕ ಕಾರ್ಯಕ್ರಮಗಳು ಸಹ ಈ ಒಂದು ಬೆಳವಣಿಗೆಗೆ ಮುಖ್ಯ ಕಾರಣಗಳು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ಹಾಗಿದ್ರೆ ಈ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ಮಾರಾಟದಲ್ಲಿ ಯಾವೆಲ್ಲ ಅಂಶಗಳು ಪರಿಣಾಮ ಬೀರ್ತವೆ ಅಂತ ಹೇಳ್ತೀರಾ ಸರ್? ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ಉತ್ಪಾದನೆ ಇದು ಒಂದು ವಿಶಿಷ್ಟ. ಸೊ ನಾವು ಬೇರೆ ಒಂದು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಥರ ನಾವು ಕೃಷಿ ಉತ್ಪನ್ನಗಳನ್ನ ತಯಾರು ಮಾಡೋಕ್ಕಾಗಲ್ಲ. ಸೊ ಕೃಷಿ ಉತ್ಪನ್ನಗಳನ್ನ ನಾವು ಕೃಷಿ ಉತ್ಪನ್ನಗಳನ್ನ ಬೆಳಿಬೇಕು. ಸೊ ಈ ಕೃಷಿ ಉತ್ಪನ್ನಗಳನ್ನ ಬೆಳಿಬೇಕು ಅಂತಂದರೆ ಅನೇಕ ಅಂಶಗಳು ಇದ್ರ ಮೇಲೆ ಪರಿಣಾಮ ಬೀಳ್ತವೆ. ಒಂದು ವೆದರ್ ಆಗಿರ್ಬೋದು, ಒಳ್ಳೆ ಟೆಂಪ್ರೇಚರ್ ಆಗಿರ್ಬೋದು, ಒಳ್ಳೆ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ನಮ್ಮ ಭೂಮಿಯ ಫಲವತ್ತತೆ ಆಗಿರ್ಬೋದು, ಈಗ ಅನೇಕ ಅಂಶಗಳು ಪರಿಣಾಮ ಬೀಳ್ತವೆ. ಅದೇ ರೀತಿ ವರ್ಷದ 365 ದಿವಸ ದಿವಸನೂ ನಾವು ಎಲ್ಲ ಪದಾರ್ಥನೂ ಎಲ್ಲ ಬೆಳೆಗಳನ್ನು ಬೆಳೆಯೋಕ್ಕಾಗಲ್ಲ. ಇದು ನಮ್ಮ ಒಂದು ಅಗ್ರಿಕಲ್ಚರ್ ಪರಿಸ್ಥಿತಿ. ಆದರೆ ನಮ್ಮ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್, ಯಾವುದೇ ಒಂದು ಎಫ್ ಎಮ್ ಜಿ ಸಿ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ ಏನು ಹೇಳ್ತೀವಿ, ಅಥವಾ ಯಾವುದೋ ಒಂದು ಮೆಷಿನರಿ ಆಗ್ಬೋದು, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಆಗ್ಬೋದು. ಸೊ ಅದನ್ನು ವರ್ಷದ 365 ದಿನ ಬೇಕಾದ್ರೆ ನೀವು ತಯಾರು ಮಾಡ್ಬೋದು. ಯಾವುದೋ ಒಂದು 4 ಗೋಡೆಗಳ ಮಧ್ಯೆ ಯಾವುದೋ ಒಂದು ಬೇಕಾದಂಥ ಟೆಕ್ನಾಲಜಿ ಇಟ್ಕೊಂಡು ನೀವು ಆ ಒಂದು ಪದಾರ್ಥನ ತಯಾರು ಮಾಡ್ಬೋದು. ಬಟ್ ಆದರೆ ನಮ್ಮ ಅಗ್ರಿಕಲ್ಚರಲ್ಲಿ ಆಗೋದಿಲ್ಲ. ಒಂದು ಪದಾರ್ಥ ಬೆಳಿಬೇಕಂದ್ರೆ, ಒಂದು ಬೆಳೆ ಬೆಳಿಬೇಕು ಅಂತಂದರೆ ಅದರದೇ ಆದ ಕಾಲಮಾನದಲ್ಲಿ ಅದರದೇ ಆದ ಒಂದು ಪರಿಸ್ಥಿತಿನಲ್ಲಿ ನಾವು ಬೆಳಿಬೇಕಾಗತ್ತೆ. ಸೊ ಆದ್ದರಿಂದ ಫಸ್ಟು ನಾವು ಅಗ್ರಿಕಲ್ಚರಲ್ಲಿ ನಾವು ರೈತರುಗಳು ಹೆಚ್ಚಿನ ಲಾಭ ಪಡಿಬೇಕು ಅಂತಂತಂದರೆ, ಸೊ ಒಂದು ಪೆರಿಷಬಿಲಿಟಿ ಆಫ್ ದ ಪ್ರಾಡಕ್ಟ್, ನಾವೇನು ಹೇಳ್ತೀವಿ ಉತ್ಪನ್ನಗಳ ಹಾಳಾಗುವಿಕೆ. ಯಾಕೆಂದರೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಆದರೆ ನೀವು 99 ಗಂಟ್ಲ ಪ್ರೊಡ್ಯೂಸು ಮಾಡ್ಬೋದು, ತಯಾರು ಮಾಡ್ಬೋದು, ಅದ್ರ ಜೊತೆಗೆ ನೀವು ಯಾವಾಗ ಬೇಕಾದ್ರೂ ಮಾರಾಟ ಮಾಡ್ಬೋದು. ವರ್ಷದ 365 ದಿನ ಶೇಖರಣೆ ಮಾಡ್ಕೊಂಡು ಈ ವರ್ಷ ಇಲ್ಲ ಅಲ್ಲರೆ ಮುಂದಿನ ವರ್ಷ ಆ ಒಂದು ಪ್ರಾಡಕ್ಟ್ನ ನೀವು ಸೇಲ್ ಮಾಡ್ಬೋದು. ಆದರೆ ಅಗ್ರಿಕಲ್ಚರ್ ಅಥವಾ ತೋಟಗಾರಿಕೆ ಉತ್ಪಾದನೆಯಲ್ಲಿ ಆ ಥರ ಆಗೋದಿಲ್ಲ. ಯಾಕೆಂತಂದರೆ ಅವತ್ತು ಬಂದು ನಮ್ದಿಲ್ಲಿ ವಸ್ತುಗಳನ್ನ ಬೆಳೆದಂಥ ಉತ್ಪಾದನೆಗಳು ಬೇಗ ಹಾಳಾಗ್ಬಿಡ್ತವೆ, ಜಾಸ್ತಿ ದಿವಸ ಸ್ಟೋರ್ ಮಾಡೋಕ್ಕಾಗಲ್ಲ. ಸೊ ನಾವೊಂದು ಎಕ್ಸಾಂಪಲ್ ತೊಗೊಂಡ್ರೆ ಒಂದು ಹೂವು. ಹೂವು ನಾವು ಇವತ್ತು ಹೂವನ್ನ ಕಟಾವು ಮಾಡಿದ್ದೀವಿ ಅಂತಂದರೆ ನಾವು ಇವತ್ತೇ ನಾವು ಹೂವನ್ನ ಒಂದು ಮಾರಾಟ ಮಾಡಬೇಕಾಗತ್ತೆ. ನಾವು ಆ ಹೂವನ್ನ ಜಾಸ್ತಿ ದಿವಸ ಇಡೋಕ್ಕಾಗಲ್ಲ. ಜಾಸ್ತಿ ದಿವಸ ಇಟ್ಕೊಂತು ಅಂದರೆ ಹೂವನ್ನ ಒಂದು ಕ್ವಾಲಿಟಿ ಹಾಳಾಗುತ್ತೆ, ಹೂವು ಅದು ಕೊಳತೋಗುತ್ತೆ, ಇನ್ನೊಂದೇನೋ ಆಗುತ್ತೆ, ಅದಕ್ಕೆ ಇನ್ನೊಂದೇನೋ ರೋಗ ಬರುತ್ತೆ, ನಾಳೆ ಒಳ್ಳೆ ಬೆಳೆ ಸಿಗಲ್ಲ. ಅದೇ ರೀತಿ ಹಣ್ಣುಗಳಾಗಿರ್ಬೋದು, ಇನ್ನೊಂದು ತರಕಾರಿಗಳಾಗಿರ್ಬೋದು. ಸೊ ಹೆಚ್ಚು ದಿನ ನಾವು ಕೃಷಿಯಲ್ಲಿ ಅವನ್ನ ಶೇಖರಣೆ ಮಾಡೋದಕ್ಕೆ ಆಗಲ್ಲ. ಆದ್ದರಿಂದ ಕೃಷಿ ಉತ್ಪನ್ನಗಳ ಶೇಖರಣೆ ಮಾಡೋದಕ್ಕೆ ನಾವು ಉತ್ತಮವಾದ ಕ್ರಮಗಳನ್ನ ತಗೋಬೇಕು. ನಾವು ಉತ್ತಮವಾದ ಸಮಯದಲ್ಲಿ ಆ ಮೆಚುರಿಟಿ ಆಗಿದೆಯಾ ಒಂದು ಆ ಪದಾರ್ಥ ಇಲ್ಲೋ ಅನ್ನೋರು ನೋಡ್ಕೊಂಡು ಕರೆಕ್ಟ್ ಸರಿಯಾದ ಸಮಯದಲ್ಲಿ ಅದನ್ನು ಕಟಾವು ಮಾಡಬೇಕು. ಕಟಾವು ಮಾಡಿದ ತಕ್ಷಣ ನಾವು ಅದನ್ನು ಒಳ್ಳೆಯ ರೀತಿಯಲ್ಲಿ ಪ್ಯಾಕಿಂಗ್ ಮಾಡಿ ಉತ್ತಮ ರೀತಿಯಲ್ಲಿ ಅದು ಮಾರುಕಟ್ಟೆಗೆ ತಲುಪಿಸಿ ನಾವು ಅದರ ಒಂದು ಆ ಪದಾರ್ಥನ ಮಾರಾಟ ಮಾಡೋದ್ರ ಮೂಲಕ ನಾವು ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಬೋದು ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಸೊ ಈ ರೈತರಲ್ಲಿ ಒಂದು ಇಂಪಾರ್ಟೆಂಟ್ ಅಂತಂದರೆ ನಾವು ಪ್ಯಾಕಿಂಗ್ಗೆ ಮತ್ತು ಪ್ಯಾಕೇಜಿಂಗ್ ಅಂತ ಏನು ಹೇಳ್ತೀವಿ ನಮ್ಮ ಎಕನಾಮಿಕ್ಸಲ್ಲಿ. ಪ್ಯಾಕಿಂಗ್ ಅಂತಂದರೆ ಪ್ಯಾಕಿಂಗು ಪ್ಯಾಕೇಜಿಂಗು ಎರಡು ಸೇಮ್ ವರ್ಡ್ ಆದರೂ ಅರ್ಥ ಬೇರೆ ಬೇರೆ ಇದೆ. ಸೊ ಪ್ಯಾಕಿಂಗ್ ಅಂದರೆ ನಮ್ಮ ಗ್ರಾಹಕರಿದ್ದಾರೆ. ಸೊ ನಮ್ಮ ಗ್ರಾಹಕರಿಗೆ ಅವಶ್ಯಕತೆಗೆ ತಕ್ಕಂತೆ ಒಂದು ಅಕ್ಕಿ ಅಂತ ತಗೊಂಡ್ರೆ ನಾವು ಅಕ್ಕಿ ಚೀಲ 25 ಕೆಜಿ ಇರುತ್ತೆ. ಸೊ ಒಬ್ಬ ಒಂದು 4 ಜನ ಇರೋ ಒಂದು ಫ್ಯಾಮಿಲಿಗೆ ಒಂದು ತಿಂಗಳಿಗೆ ಒಂದು 25 ಕೆಜಿ ಅಕ್ಕಿ ಬೇಕಾಗುತ್ತೆ ಅಂತ ಇಟ್ಕೊಂಡ್ರೆ, ಸೊ ಅವ್ರ ಅವಶ್ಯಕತೆ ತಕ್ಕ ಎಷ್ಟು ಬೇಕೋ ಅಷ್ಟು. ಇನ್ನೊಂದು ಯಾವುದು ಕಾಳು ಬೇಕಾಯಿತು, ತೊಗರಿ ಕಾಳು ನಾವು ಅದೇ 25 ಕೆಜಿ ಪ್ಯಾಕ್ ಮಾಡಿಗೆ ಯಾರು ತಗೊಳ್ಳಲ್ಲ, ಒಂದು ತಿಂಗಳಿಗೆ ಯಾರು 25 ಕೆಜಿ ಯೂಸ್ ಮಾಡಲ್ಲ. ಅದೇ ರೀತಿ ಗ್ರಾಹಕರ ಅವಶ್ಯಕತೆಗೆ ತಕ್ಕಂಗೆ 1/2 ಕೆಜಿನೋ 1 ಕೆಜಿನೋ 2 ಕೆಜಿನೋ 5 ಕೆಜಿನೋ 10 ಕೆಜಿನೋ ಸೊ ಈಗ ಗೋಧಿ ಹಿಟ್ಟು ಈ ಥರ ಅರ್ಧೆಲ್ಲ 10 ಕೆಜಿವರೆಗೂ ನಾವು ಪ್ಯಾಕ್ ಮಾಡಿ ಅವ್ರು ಮಾಡ್ಬೋದು. ಇದನ್ನು ಪ್ಯಾಕೇಜಿಂಗ್ ಅಂತಾರೆ. ಗ್ರಾಹಕರ ಅವಶ್ಯಕತೆಗೆ ತಕ್ಕಂಥ ಸ್ಮಾಲ್ ಕ್ವಾಂಟಿಟಿನಲ್ಲಿ ಪ್ಯಾಕ್ ಮಾಡಿ ಅವರಿಗೆ ತಲುಪಿಸುವಂಥ ವ್ಯವಸ್ಥೆನ ಪ್ಯಾಕಿಂಗ್ ಅಂತಾರೆ. ಇನ್ನೊಂದು ಪ್ಯಾಕೇಜಿಂಗು. ಪ್ಯಾಕೇಜಿಂಗ್ ಅಂತಂತಂದರೆ ಸೊ ನಾವೊಂದು ವಸ್ತುನ ಒಂದು ಎಕ್ಸಾಂಪಲ್ ಅಂದರೆ ನಮ್ಮ ಈ ಒಂದು ಚಿತ್ರದುರ್ಗ ಭಾಗದಲ್ಲಿ ನಮ್ಮ ಕಡಲೆಕಾಯಿ ಚೆನ್ನಾಗಿ ಬೆಳಿತೀವಿ ಅಥವಾ ದಾಳಿಂಬೆ ಚೆನ್ನಾಗಿ ಬೆಳಿತೀವಿ. ಇವು ದಾಳಿಂಬೆ ಚೆನ್ನಾಗಿ ಬಡ್ಬಿಟ್ಟು ನಾವಿಲ್ಲೇ ಸಣ್ಣ ಪ್ಯಾಕ್ ಮಾಡಿಬಿಟ್ಟು ಡೈರೆಕ್ಟಾಗಿ ಫಾರ್ಮರ್ಸಿಗೆ ಕೊಡೋಕ್ಕಾಗಲ್ಲ. ಸೊ ಇದು ಇಲ್ಲಿಂದ ನಾವು ಮಾರ್ಕೆಟಿಗೆ ಕಳಿಸ್ಬೇಕು, ಇನ್ನೊಂದೇನೋ ಬಾಂಬೆ ಕಳಿಸ್ಬೇಕು, ಬೆಂಗಳೂರಿಗೆ ಕಳಿಸ್ಬೇಕು ಅಥವಾ ಮಡ್ರಾಸಿಗೆ ಕಳಿಸ್ಬೇಕು. ಇಂಥ ಸಮಯದಲ್ಲಿ ಅದನ್ನ ರ್ಯಾಪಿಂಗ್ ಅಂತೀವಿ ನಾವು. ಸೊ ನಮ್ಮನ್ನ ಲಾಟ್ನ ನಮ್ಮ ಉತ್ತಮ ರೀತಿಯಲ್ಲಿ ಇಲ್ಲಿಂದ ಆ ಒಂದು ಬೇರೆ ಪ್ರದೇಶಕ್ಕೆ ವರ್ಗಾವಣೆ ಮಾಡುವಾಗ ಯಾವುದೇ ತೊಂದರೆ ಆಗ್ದಂಗೆ, ಅದು ಯಾವುದ್ರ ಕ್ವಾಲಿಟಿ ಹಾಳಾಗ್ದಂಗೆ ಉತ್ತಮ ರೀತಿಯಲ್ಲಿ ಪ್ಯಾಕಿಂಗ್ ಮಾಡಿ ಅದನ್ನು ಬೇರೆ ಸ್ಥಳಗಳಿಗೆ ವರ್ಗಾಯಿಸೋದಕ್ಕೆ ಪ್ಯಾಕೇಜಿಂಗ್ ಅಂತ ಹೇಳಿ. ಸೊ ಅದರಿಂದ ಯಾವುದೇ ಒಂದು ವಸ್ತು ಆಗಲಿ ಉತ್ತಮ ರೀತಿಯಲ್ಲಿ ನಾವು ಅದನ್ನು ಒಂದು ಶೇಖರಣೆ ಮಾಡಿ ಅದನ್ನು ಉತ್ತಮ ರೀತಿಯಲ್ಲಿ ಪ್ಯಾಕ್ ಮಾಡಿ ಗ್ರಾಹಕರಿಗೆ ಬೇಕಾದಂಥ ರೀತಿಯಲ್ಲಿ ನಾವು ಅದನ್ನು ಒದಗಿಸ್ಕೊಟ್ರೆ ಸೊ ರೈತರು ಸಹ ಉತ್ತಮ ಆದಾಯನ ಪಡ್ಕೊಳ್ಬೋದು ಅಂತ ನಾನು ಹೇಳ್ತೇನೆ. ಸರ್, ಈಗ ಈ ಕೃಷಿ ಉತ್ಪನ್ನಗಳನ್ನ ಒಳ್ಳೆ ರೀತಿ ಪ್ಯಾಕ್ ಮಾಡಿ ಪ್ಯಾಕೇಜಿಂಗ್ ಮಾಡಿ ಎಲ್ಲ ಒಂದು ಮಾಡಿ ತಲುಪಿಸಿದಾಗ ಸಾಕಷ್ಟು ಅನುಕೂಲಗಳು ಪಡ್ಕೋಬೋದು ಅಂತ ಹೇಳಿದ್ರಿ. ಈ ವರ್ಗಾವಣೆ ಸಂದರ್ಭದಲ್ಲಿ ಇವನ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕಂತ ಸಂದರ್ಭದಲ್ಲಿ ಸಾಕಷ್ಟು ನಷ್ಟ ಆಗುತ್ತೆ ರೈತರು, ಅದನ್ನ ಯಾವ ರೀತಿ ಸರಿದೂಗಿಸಬೇಕಂತೀರ? ಇದು ಒಂದು ಒಳ್ಳೆ ಪ್ರಶ್ನೆ. ಯಾಕೆಂತಂದರೆ ಇವತ್ತಿನ ದಿನ ಏನಾಗಿದೆ ಅಂತಂದರೆ ರೈತರುಗಳು ಉತ್ತಮ ರೀತಿಯಲ್ಲಿ ಬೆಳೀತಾರೆ, ತುಂಬ ಕಷ್ಟಪಟ್ಟು ಬೆಳೀತಾರೆ, ಒಳ್ಳೆ ಪದಾರ್ಥನೂ ಬೆಳೀತಾರೆ. ಆದರೆ ರೈತರು ಎಡುತ್ತಾ ಇರೋದು ಅಂತಂದರೆ ಅದೇ ನಾವು ಒಳ್ಳೆ ರೀತಿಯಲ್ಲಿ ಏನು ಪದಾರ್ಥ ಬೆಳಿತೀವಿ ಅದನ್ನು ಅದೇ ರೀತಿಯಲ್ಲಿ ನಾವು ಗ್ರಾಹಕರಿಗೆ ತಲುಪಿಸ್ತಾ ಇಲ್ಲ. ಸೊ ಅದ್ರ ಕ್ವಾಲಿಟಿ ಲಾಸ್ ಆಗ್ತಿದೆ, ಹಣ್ಣುಗಳು ತರಕಾರಿಗಳು ಕೆಟ್ಟೋಗ್ತಿದ್ದಾವೆ, ಪದಾರ್ಥಗಳು ಹಾಳಾಗ್ತಿವೆ, ಇನ್ನೊಂದೇನು ಕೀಟ ಬಾಧೆಯಿಂದಲೋ ರೋಗ ಬಾಧೆಯಿಂದಲೋ ಇನ್ನೊಂದೇನು ಪದಾರ್ಥಗಳು ಹಾಳಾಗಿ ಗ್ರಾಹಕರಿಗೆ ಉತ್ತಮವಾದ ರೀತಿಯಲ್ಲಿ ಆ ಒಂದು ಪದಾರ್ಥ ತಲುಪ್ತಾ ಇಲ್ಲ. ಆದ್ದರಿಂದ ರೈತರುಗಳಿಗೆ ಒಳ್ಳೆಯ ಆದಾಯ ಸಿಗ್ತಾ ಇಲ್ಲ. ಇವತ್ತಿನ ದಿನ ಏನು ಮಾಡಬೇಕು ನಾವು ಅಂತಂದರೆ, ಸೊ ಅದೇ ಅನೇಕ ಆಧುನಿಕ ತಂತ್ರಜ್ಞಾನಗಳು ಇವತ್ತು ಆವಿಷ್ಕಾರ ಆಗಿದ್ದಾವೆ. ಕೋಲ್ಡ್ ಸ್ಟೋರೇಜ್ ಆಗಲಿ, ಕೆಲವೊಂದು ಪದಾರ್ಥಗಳನ್ನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂತಂದರೆ ಇವತ್ತು ಒಳ್ಳೆ ವಾಹನ ವ್ಯವಸ್ಥೆನೂ ನಮ್ಮಲ್ಲಿದೆ. ಸೊ ಅದಕ್ಕೆ ಆದಂಥ ಬೇಕಾದ ವ್ಯವಸ್ಥೆಗಳು, ಇವ ಹಣ್ಣು ಶೇಖರ ತರಬೇಕಂದ್ರೆ ಒಂದು ಕೋಲ್ಡ್ ಸ್ಟೋರೇಜ್ ಗಾಡಿಗಳೆಲ್ಲ ಬಂದಿದ್ದಾವೆ. ಸೊ ಅಂಥ ಒಂದು ವಾಹನಗಳಲ್ಲಿ ಉತ್ತಮ ರೀತಿಯಲ್ಲಿ ನಾವು ಪದಾರ್ಥಗಳನ್ನ ಶೇಖರಣೆ ಮಾಡಿ, ಸೊ ಉತ್ತಮವಾದ ಮೆಟೀರಿಯಲ್ಲು, ಪ್ಯಾಕಿಂಗ್ ಮೆಟೀರಿಯಲ್ಲು ಇಂಪಾರ್ಟೆಂಟು. ಏಕೆಂತಂದರೆ ಈ ಹಣ್ಣುಗಳನ್ನೆಲ್ಲ ನಾವು ಶೇಖರಣೆ ಮಾಡಬೇಕು ಬಾಕ್ಸ್ಗಳಲ್ಲಿ ಅಂತಂದರೆ ಒಂದು ಮೆತ್ತನೆಯ ವಸ್ತುನ ಅದಕ್ಕೆ ಸಪೋರ್ಟಿಂಗ್ ಕೊಡಬೇಕು. ಯಾಕಂದರೆ ಆ ಒಂದು ಆ ಥರ ಕೊಟ್ಟರೆ ಆ ಹಣ್ಣುಗಳು ಕ್ವಾಲಿಟಿ ಹಾಳಾಗೋದಿಲ್ಲ, ರೈತರಿಗೂ ಒಳ್ಳೆ ಲಾಭ ಸಿಗುತ್ತೆ. ಸೊ ಇದನ್ನು ನಾವು ಪರಿಗಣನೆ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಪ್ಯಾಕೇಜ್ ಮಾಡಿ ಮತ್ತೊಂದು ಕಡೆ ಸಾಗಣೆ ಮಾಡೋದ್ರ ಮುಖಾಂತರ ಇವು ಸಾಗಾಣಿಕೆಯಲ್ಲಿ ರೈತರಿಗೆ ಆಗೋಂಥ ನಷ್ಟಗಳನ್ನ ನಾವು ಕಡಿಮೆ ಮಾಡ್ಬೋದು. ಯಾಕೆಂದರೆ ನಾವು ಒಂದು ಒಂದು ಟನ್ನು ಒಂದು ಬೆಳೆ ಬೆಳೆದು ಅದು ಮಾರ್ಕೆಟ್ ತಲುಪೋ ಅಷ್ಟೊತ್ತಿಗೆ ಅದರಲ್ಲಿ 50% ಹಾಳಾಗ್ಬಿಡ್ತಾರೆ ಬಿಕಾಸ್ ಆಫ್ ದಿಸ್ ಟ್ರಾನ್ಸ್ಪೋರ್ಟೇಷನಲ್ಲಿ. ಅದು ಇನ್ನೊಂದು ಒಂದಣ್ಣು ಟ್ರಾನ್ಸ್ಪೋರ್ಟೇಷನಲ್ಲಿ ಹಾಳಾಗಿ ಒಂದು ಮತ್ತೇನೋ ಕೊಳತೋಗಿ ಇನ್ನು ಆಗೋದ್ರ ಬದಲು ಆ ನಷ್ಟನೆಲ್ಲ ನಾವು ಸರಿಯಾದ ರೀತಿಯಲ್ಲಿ ಪ್ಯಾಕ್ ಮಾಡೋದ್ರ ಮೂಲಕ, ಸರಿಯಾದ ರೀತಿಯಲ್ಲಿ ಶೇಖರಣೆ ಮಾಡೋದ್ರ ಮೂಲಕ ನಾವು ಆ ಒಂದು ಒಳ್ಳೆಯ ಕ್ರಮ ತಗೊಂಡು ಅದನ್ನು ಕಡಿಮೆ ಮಾಡ್ತು ಅಂತಂದರೆ ರೈತನಿಗೆ ಬೆಲೆ ಸ್ವಲ್ಪ ಬೆಲೆ ಕಡಿಮೆ ಆದ್ರೂ ಹೆಚ್ಚಿನ ಪ್ರಮಾಣದ ವಸ್ತು ನಮ್ಮಲ್ಲಿ ಇರೋದ್ರಿಂದ ಒಳ್ಳೆಯ ಆದಾಯ ಸಿಗುತ್ತೆ. ಅದ್ರ ಜೊತೆಗೆ ನಮಗೆಲ್ಲ ಗೊತ್ತಿರೋಂಗೆ ನಮ್ಮ ಈ ಒಂದು ಅಗ್ರಿಕಲ್ಚರ್ ಪದಾರ್ಥಗಳು, ತೋಟಗಾರಿಕೆ ಪದಾರ್ಥಗಳನ್ನ ನಾವು ವರ್ಷೊಂಬತ್ತು ಕಾಲ ಬೆಳೆಯೋಕ್ಕಾಗಲ್ಲ ಅಂತ ನಾನು ಆವಾಗಲೇ ಹೇಳಿದೆ. ಸೊ ಇದು ಇರ್ರೆಗ್ಯುಲರ್ ಸಪ್ಲೈ, ಎಲ್ಲ ವರ್ಷದಲ್ಲಿ ಯಾವಾಗಲೂ ನಮಗೆ ಬೇಕಾದಂಥ ವಸ್ತು ನಮಗೆ ಸಿಗಲ್ಲ. ಯಾಕೆಂದರೆ ಪ್ರೊಡಕ್ಷನ್ ಒನ್ ಟೈಮ್ ಆಗುತ್ತೆ, ಅದು ಗ್ರಾಹಕರಿಗೆ ಅವಶ್ಯಕತೆ ವರ್ಷಪೂರ್ತಿ ನಮಗೆ ಬೇಕು, ಬಟ್ ಅದು ನಮಗೆ ವರ್ಷಪೂರ್ತಿ ನಾವು ಅದನ್ನು ಪದಾರ್ಥಗಳನ್ನ ಬೆಳೆಯೋದಕ್ಕಾಗಲ್ಲ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ನಾವು ಮೌಲ್ಯವರ್ಧನೆನ ಮಾಡ್ಕೋಬೇಕಾಗತ್ತೆ. ಯಾವುದೊಂದು ಹಣ್ಣು ಬೆಳಿತೀವಿ, ಟೊಮೊಟೊ ಬೆಳಿತೀವಿ ಅಂತ ಇಟ್ಕೊಳ್ಳಿ, ಟೊಮೊಟೊ ಯಾವುದೋ ಮಾರ್ಕೆಟ್ ಗಟ್ಟಿಗೆ ಸಿಕ್ಕಾಬಿಟ್ಟೆ ಪ್ರೊಡಕ್ಷನ್ ಬಂದ್ಬಿಡುತ್ತೆ, ಆ ಟೈಮಲ್ಲಿ ಮಾರ್ಕೆಟಲ್ಲಿ ಬೇಡಿಕೆ ಇರಲ್ಲ, ನಮ್ಮ ಟೊಮೊಟೊ ಸೇಲ್ ಆಗಲ್ಲ, ಅಂಥ ಟೈಮಲ್ಲಿ ನಾವು ಮೌಲ್ಯವರ್ಧನೆ ಮಾಡಿಕೊಂಡು ಟೊಮೊಟೊ ಕೆಚ್ಚಪ್ಪು, ಟೊಮೊಟೊ ಸಾಸು ಅಂತದ್ದೇನು ರೈತರುಗಳೇ ಸಣ್ಣ ಪ್ರಮಾಣದಲ್ಲಿ ಸಣ್ಣ ಸಣ್ಣ ಉದ್ದಿಮೆಗಳನ್ನ ಸ್ಥಾಪನೆ ಮಾಡಿಕೊಂಡು ಆ ಭಾಗದಲ್ಲಿ ಸಿಗೋಂಥ ಕೃಷಿ ಉತ್ಪನ್ನಗಳನ್ನ ಶೇಖರಣೆ ಮಾಡಿಕೊಂಡು ಅದಕ್ಕೊಂದು ಮೌಲ್ಯವರ್ಧನೆ ಮಾಡಿ ಅದಕ್ಕೊಂದು ಬೇರೆ ರೂಪ ಕೊಟ್ಟು ಅದನ್ನ ಪ್ಯಾಕೇಜಿಂಗ್ ಮಾಡಿ ನಮ್ಮದೇ ಆದಂಥ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಆ ವಸ್ತುಗಳನ್ನು ಬೇರೆ ಟೈಮಲ್ಲಿ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಯಾವಾಗ ಜಾಸ್ತಿ ಇರುತ್ತೆ, ಒಂದು ಗ್ರಾಹಕರಿಗೆ ಯಾವಾಗ ಅವಶ್ಯಕತೆ ಜಾಸ್ತಿ ಇರುತ್ತೆ, ಯಾವಾಗ ಪ್ರೈಸ್ ಮಾರ್ಕೆಟಲ್ಲಿ ಜಾಸ್ತಿ ಇರುತ್ತೆ, ಆ ಟೈಮಲ್ಲಿ ಒಂದು ಮಾರಾಟ ಮಾಡೋದ್ರ ಮೂಲಕ ತಮ್ಮ ಆದಾಯದ ಮೂಲವನ್ನು ಸಹ ರೈತರುಗಳು ಹೆಚ್ಚಿಸ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್, ಈಗ ಆಗಿದ್ರೆ ನಮ್ಮ ರೈತ ಬಾಂಧವರು ಎಷ್ಟು ಕಷ್ಟಪಟ್ಟು ಬೆಳಿತೀವೋ ಅದನ್ನು ಅಷ್ಟು ಮಾರ್ಕೆಟಿಗೆ ತಲುಪಿಸಿ ಮಾರ್ಕೆಟಿಂದ ಅವ್ರಿಗೆ ದುಡ್ಡು ಕೈಗೆ ಬರೋವರೆಗೂ ಏನೆಲ್ಲ ಜಾಗ್ರತೆಗಳನ್ನ ಅನುಸರಿಸ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ರಿ. ಈಗ ರೈತರು ಲಾಭನ ಹೆಚ್ಚಿಗೆ ಮಾಡ್ಕೋಬೇಕಾದ್ರೆ ಇನ್ನೂ ಯಾವ ಒಂದು ವಿಷಯಗಳ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕಂತ ಹೇಳ್ತೀರಾ? ಇದು ಒಂದು ಒಳ್ಳೆಯ ಪ್ರಶ್ನೆ. ಏಕಂತಂದರೆ ಈ ಲಾಭ ಇವತ್ತು ಯಾವುದೇ ಒಂದು ಉದ್ದಿಮೆ ಆಗಲಿ, ಯಾವುದೇ ಒಂದು ರೈತ ಆಗಲಿ, ಯಾವೊಂದು ಬೆಳೆದಂಥ ಬೆಳೆಗೆ ನಮಗೆ ಉತ್ತಮವಾದ ಲಾಭ ಸಿಗಬೇಕು ಅಂತ ಹೇಳ್ತೀವಿ. ಯಾಕೆಂದರೆ ಇವತ್ತು ನಮ್ಮ ದೇಶದಲ್ಲಿ ಅನೇಕ ಪದಾರ್ಥಗಳನ್ನ ರೈತ ಬೆಳೀತಿದ್ದಾರೆ, ಕೆಲವರಿಗೆ ಒಳ್ಳೆಯ ಮಾರ್ಕೆಟಲ್ಲಿ ಒಳ್ಳೆಯ ಪ್ರೈಸ್ ಸಿಗುತ್ತೆ, ಕೆಲವ್ರಿಗೆ ಸಿಗಲ್ಲ. ಆದರೆ ಇದೇ ವ್ಯವಸ್ಥೆನಲ್ಲಿ ನಾವು ಒಳ್ಳೆಯ ಲಾಭನೂ ಮಾಡಿದ್ದೀವಿ, ಅದೇ ಇರ್ತಕ್ಕಂಥ ಮಾರುಕಟ್ಟೆ ವ್ಯವಸ್ಥೆನಲ್ಲಿ ನಾವು ನಷ್ಟನೂ ಅನುಭವಿಸಿದ್ದೀವಿ. ಈ ಒಂದು ನಿಟ್ಟಿನಲ್ಲಿ ನಾವೇನು ಬೇಕು ಅಂದರೆ ನಮ್ಮ ರೈತ ಬಾಂಧವರು ಒಂದು ಪ್ಲಾನ್ ಮಾಡ್ಕೊಬೇಕು, ಅವ್ರು ಏನು ಬೆಳೀತಾರೆ, ಏನು ಬೆಳಿಬೇಕು ಅಂದ್ಕೊಂಡಿದ್ದಾರೆ, ಯಾವ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕು, ಯಾವ ಕಾಲದಲ್ಲಿ ನಾನು ಬಿತ್ತನೆ ಮಾಡ್ಕೋಬೇಕು, ಇದನ್ನೆಲ್ಲ ಅವರು ಒಂದು ಫಸ್ಟೇ ಬೆಳೆಯೋದಕ್ಕೂ ಮುಂಚೆನೇ ಒಂದು ಪ್ಲಾನ್ ಮಾಡಿಕೊಂಡು ಯಾವ ಟೈಮಲ್ಲಿ ಯಾವ ಕಡೆ ರೈತರು ಜಾಸ್ತಿ ಪದಾರ್ಥನ ಬೆಳೀತಿದ್ದಾರೆ, ಸೊ ಮಾರ್ಕೆಟಲ್ಲಿ ಯಾವ ಟೈಮಲ್ಲಿ ಈ ಒಂದು ಪದಾರ್ಥಕ್ಕೆ ಬೆಲೆ ಜಾಸ್ತಿ ಇರುತ್ತೆ, ನಮ್ಮ ದೇಶದಲ್ಲಿ ಬರುವಂಥ ಹಬ್ಬ ಹರಿದಿನಗಳು ಯಾವುವು, ಮದುವೆ ಸೀಸನ್ಗಳು ಯಾವುವು, ಇಂಥದ್ದೆಲ್ಲ ನೋಡ್ಕೊಂಡು ಸಣ್ಣ ಪುಟ್ಟ ವಿಷಯಗಳು, ಇವೆಲ್ಲ ಸಣ್ಣ ಪುಟ್ಟ ವಿಷಯ ಅದನ್ನ ಸೊ ತುಂಬ ಪರಿಣಾಮ ಬೀಳ್ತವೆ ರೈತನ ಒಂದು ಆರ್ಥಿಕತೆ ಮೇಲೆ. ಸೊ ಅದರಿಂದ ರೈತ ಇದು ಎಲ್ಲ ವಿಷಯಗಳನ್ನು ಒಂದು ಲೆಕ್ಕಾಚಾರ ಮಾಡಿ ಒಂದು ತಮ್ಮ ಬೆಳೆಗಳನ್ನು ಬೆಳೆದ್ರೆ ಒಳ್ಳೆ ಆದಾಯ ಪಡ್ಕೋಬೋದು ಅಂತ ನಾನು ಹೇಳ್ತೀನಿ. ಇದ್ರ ಜೊತೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಭಾರತ ದೇಶದ ಹಸಿರು ಕಾಂತಿ ಹರಿಕಾರ ಅಂತ ಏನು ಹೇಳ್ತೀವಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರು, ಅವರೊಂದು ಕಡೆ ಹೇಳ್ತಾರೆ ಮಾನ್ಸೂನ್ ಆ್ಯಂಡ್ ಮಾರ್ಕೆಟ್ ವಿಲ್ ಡಿಸೈಡ್ ದ ಫೇಟ್ ಆಫ್ ದ ಫಾರ್ಮರ್ ಅಂತ. ಅಂದರೆ ಮಾರುಕಟ್ಟೆ ಮತ್ತು ವಾತಾವರಣ ಒಬ್ಬ ರೈತನ ಬದುಕನ್ನು ಮತ್ತು ಅವನ ಹಣೆ ಬರವನ್ನು ನಿರ್ಧಾರ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಅದರಿಂದ ನಾವು ಮಾರುಕಟ್ಟೆನ ಗಮನದಲ್ಲಿಟ್ಕೊಂಡು ಗ್ರಾಹಕರನ್ನ ಗಮನದಲ್ಲಿ ಇಟ್ಕೊಂಡು ಸೊ ಮಾರುಕಟ್ಟೆಗೆ ಅವಶ್ಯಕತೆಗೆ ಅನುಗುಣವಾಗಿ ನಾವು ಬೆಳೆಗಳನ್ನ ಬೆಳೆದ್ರೆ ನಮಗೆ ಆದಾಯನ ಉತ್ತಮ ಪಡಿಸ್ಕೋಬೋದು ಅಂತ ನಾನು ಹೇಳ್ತೀನಿ. ಇವ್ರಿಗ ಜೊತೆಗೆ ರೈತರು ಇನ್ನೂ ಅನೇಕ ವಿಷಯಗಳ ಬಗ್ಗೆ ಹೆಚ್ಚಿನ ಗಮನ ಕೊಡೋದ್ರ ಮೂಲಕ ತಮ್ಮ ಲಾಭವನ್ನು ಹೆಚ್ಚಿಗೆ ಮಾಡ್ಕೊಂಡು ಅದರಲ್ಲಿ ಮುಖ್ಯವಾದಂತಂದರೆ ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಸೊ ರೈತರು ತಮ್ಮ ಉತ್ಪಾದನೆಯನ್ನು ಜಾಸ್ತಿ ಮಾಡ್ಕೋಬೇಕು, ಯಾಕಂತಂದರೆ ಇವತ್ತು ಒಬ್ಬ ರೈತ ಒಂದು ಅರ್ಧ ಎಕರೆನಲ್ಲಿ ಒಂದು ಟೊಮೆಟೊ ಬೆಳೀತಾನೆ. ಸೊ ಅರ್ಧ ಎಕರೆ ನಾವು ಮೇಂಟೈನ್ ಮಾಡಬೇಕು ಅಂದರೆ ಎಷ್ಟು ಜನ ಲೇಬರ್ ಬೇಕು, ಎಷ್ಟು ನೀರು ಬೇಕು, ಎಷ್ಟು ಫರ್ಟಿಲೈಸರ್ ಬೇಕು, ಪ್ರೊಡಕ್ಷನ್ ಕಾಸ್ಟ್ ಎಷ್ಟಾಗುತ್ತೆ. ಸೊ ಅದೇ ಅರ್ಧ ಎಕರೆ ಬೆಳೆಯೋದ್ರ ಬದಲು ಒಂದು ಎಕರೆ ನಾವು ಒಂದೂವರೆ ಎಕರೆ ಎರಡು ಎಕರೆ ನಾವು ಜಾಸ್ತಿ ಮಾಡ್ತೀವಿ, ಉತ್ಪಾದನೆ ಜಾಸ್ತಿ ಮಾಡ್ತು ಅಂತ ಹೋಯ್ತು ಅಂತಂದರೆ ನಮಗೆ ಖರ್ಚು ಕಡಿಮೆ ಆಗುತ್ತೆ. ಕಾಸ್ಟ್ ಪರ್ ಯೂನಿಟ್ ಆಫ್ ಪ್ರೊಡ್ಯೂಸ್, ಕಾಸ್ಟ್ ಆಫ್ ಕಲ್ಟಿವೇಷನ್ ಅಂತ ಏನು ಹೇಳ್ತೀವಿ ನಾವು, ಅದು ಕಡಿಮೆ ಆಗುತ್ತೆ. ಕಾಸ್ಟ್ ಆಫ್ ಕಾಸ್ಟ್ ನಾವು ಕಡಿಮೆ ಮಾಡ್ಕೊಂಡಾಗ ಆಟೋಮೆಟಿಕ್ ಆಗಿ ನಮ್ಮ ಉತ್ಪಾದನೆ ಜಾಸ್ತಿ ಆದಾಗ ನಮ್ಮ ಮಾರ್ಕೆಟಲ್ಲಿ ಬೆಲೆ ಕಡಿಮೆ ಆದರೂ ಸಹ ನಾವು ಒಳ್ಳೆ ಲಾಭವನ್ನು ಪಡ್ಕೋಬೋದು. ಇವತ್ತು ಅಷ್ಟೇ ಎಲ್ಲ ಎಷ್ಟು ದೊಡ್ಡ ದೊಡ್ಡ ಕಂಪ್ನಿಗಳು ಇದ್ದಾವೆ, ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಇದ್ದಾವೆ, ಅವರೆಲ್ಲ ತುಂಬ ಉತ್ಪಾದನೆಯನ್ನ ಜಾಸ್ತಿ ಮಾಡ್ತಾರೆ, ಉತ್ಪಾದನೆ ಜಾಸ್ತಿ ಮಾಡಿ ಲಾಭ ಕಡಿಮೆ ಇಟ್ಕೊತಾರೆ. ಸೊ ಅವ್ರ ಲಾಭ ಕಡಿಮೆ ಇಟ್ಕೊಂಡ್ರು ಸಹ ಅವ್ರದ್ದು ಸೇಲ್ಸ್ ಜಾಸ್ತಿ ಆಗೋದ್ರಿಂದ ಅವ್ರಿಗೆ ಆ್ಯಂಡ್ ಪ್ರೊಡಕ್ಷನ್ನು ಜಾಸ್ತಿ ಆಗೋದ್ರಿಂದ ಅವ್ರ ಪ್ರೊಡಕ್ಷನ್ ಕಾಸ್ಟ್ ಖರ್ಚು ಕಡಿಮೆ ಬರುತ್ತೆ, ಖರ್ಚು ಕಡಿಮೆ ಆಗೋದ್ರಿಂದ ಅವ್ರಿಗೆ ಲಾಭ ಜಾಸ್ತಿ ಆಗುತ್ತೆ. ಅದೇ ರೀತಿ ನಾವು ನಮ್ಮ ಅಗ್ರಿಕಲ್ಚರಲ್ಲೂ ಸಹ ರೈತ ಬಾಂಧವರು ಉತ್ತಮ ರೀತಿಯಲ್ಲಿ ಬೆಳೆಗಳನ್ನು ಬೆಳೆದು ಸೊ ಖರ್ಚನ್ನ ಕಡಿಮೆ ಮಾಡಿಕೊಂಡ್ರೆ ಲಾಭನ ಜಾಸ್ತಿ ಮಾಡ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಭಾಳ ಒಳ್ಳೆಯ ವಿಷಯ ಹೇಳಿ ಸರ್. ನಮ್ಮ ರೈತ ಬಾಂಧವರು ನಾವು ಬೆಳೆ ಬೆಳೆಯೋದಲ್ಲ, ಬೆಳೆ ಒಳ್ಳೆ ಇಳುವರಿ ಬರಂಗೆ ನೋಡ್ಕೋಬೇಕು ಮುಖ್ಯವಾಗಿ, ಮತ್ತು ಯಾವ ಸಮಯದಲ್ಲಿ ಯಾವ ಬೆಳೆ ಬಂದರೆ ನಮ್ಗೆ ಹೆಚ್ಚು ಲಾಭದಾಯಕ. ಈಗ ಒಂದು ಹೂವು ಬೆಳೀತಾರೆ, ಈ ದಸರಾ ದೀಪಾವಳಿ ಹಬ್ಬದ ಸಮಯದಲ್ಲಿ ಬಂದಾಗ ನಮ್ಗೆ ಹೆಚ್ಚಿನ ಬೆಲೆ ಸಿಗುತ್ತೆ, ಅದೇ ಆಷಾಢದಲ್ಲಿ ಹೂವು ಬಂದಾಗ ಬೆಲೆ ಕಡಿಮೆ ಇರುತ್ತೆ. ಅದೇ ರೀತಿ ನಮ್ಮ ರೈತರು ಯಾವ ರೀತಿ ಒಂದು ಬೆಳೆಗಳನ್ನ ಬೆಳೆದಾಗ ಮತ್ತು ಅದನ್ನ ನಾವು ಹೆಂಗೆ ಬೆಳೆದಿರ್ತೀವೋ ಅದನ್ನ ಹಂಗೆ ತಗೊಂಡೋಗಿ ಮಾರ್ಕೆಟ್ ಮಾಡಿದ್ರೆ ಯಾವುದೇ ರೀತಿ ಲಾಭ ಬರೋಲ್ಲ, ಮತ್ತು ಅದನ್ನ ಒಂದು ಗ್ರೇಡ್ ಮಾಡಬೇಕು, ಒಂದು ಪ್ಯಾಕ್ ಮಾಡಬೇಕು. ಈರುಳ್ಳಿ ಬೆಳೀತಾರೆ ನಮ್ಮ ರೈತ ಬಂದು ಸಾಕಷ್ಟು ಜನ ಹೇಳ್ತಿರ್ತಾರೆ ಸರ್ ನಾವು ಐಟಮ್ ಮಾಡ್ತೀವಿ ಅಂತ, ಈ ಥರ ಎಲ್ಲ ಮಾಡಿದಾಗ ಸಾಕಷ್ಟು ಅನುಕೂಲ ಆಗುತ್ತೆ ಅಂತೀರ. ಈ ದಿಕ್ಕಿನಲ್ಲಿ ಯಾವ ರೀತಿ ಹೆಚ್ಚಿನ ಗಮನ ಕೊಡಬೇಕು ನಮ್ಮ ರೈತರು ಅಂತೀರ? ರೈತರು ನಾನು ಆವಾಗಲೇ ಹೇಳಿದ್ರ ರೀತಿಯಲ್ಲಿ ಬೆಳೆ ಬೆಳೆಯೋದು ಅಷ್ಟೇ ಮುಖ್ಯ ಆಗಲ್ಲ ಅವ್ರಿಗೆ, ಬೆಳೆನ ನಾವು ಬೆಳೆದಂಥ ಬೆಳೆನ ಅದು ಯಾವ ರೀತಿ ನಾವು ಲಾಭ ಮಾಡ್ಕೋಬೇಕಾದ್ರಿಂದ ಯಾವ ರೀತಿ ನಾವು ಗ್ರಾಹಕರಿಗೆ ಅದನ್ನು ತಲುಪಿಸ್ಬೇಕು ಗ್ರಾಹಕರಿಗೆ. ಯಾಕೆಂದ್ರೆ ಇವತ್ತಿನ ಪ್ರಪಂಚದಲ್ಲಿ ಏನಾಗಿದೆ ಅಂತ ಅಂದರೆ ಗ್ರಾಹಕರು ಈ ಆದಾಯ ಎಲ್ಲ ಜನಸಾಮಾನ್ಯರ ಆದಾಯನೂ ಜಾಸ್ತಿ ಆಗಿದೆ. ಯಾಕೆಂದರೆ ಈ ಮೊದಲಿನ ಕಾಲದಲ್ಲಿ ಒಂದು ಕೂಲಿ 50 ರೂಪಾಯಿ 100 ರೂಪಾಯಿ ಕೂಲಿ ಇತ್ತು, ಅದೇ ಒಬ್ಬ ಕೂಲಿ ಇದು ಇವತ್ತು ಒಂದು ದಿವಸಕ್ಕೆ 400-500 ರೂಪಾಯಿ ಕೂಲಿ ಆಗಿದೆ. ಎಸ್ಪೆಷಲಿ ನಗರವಾಸಿಗಳು ಅಂತಂದರೆ ಅವ್ರದ್ದು ಆದಾಯದ ಮೂಲ ಆದಾಯ ಜಾಸ್ತಿನೇ ಆಗಿಬಿಟ್ಟಿದೆ. ಅದರಿಂದ ಆದಾಯ ಜಾಸ್ತಿ ಆಗಿರೋದ್ರಿಂದ ಅವ್ರು ಕೊಂಡ್ಕೊಳ್ಳೋ ಯಾವುದೇ ಪದಾರ್ಥನ ಆಗಲಿ ಕೊಂಡ್ಕೊಳ್ಳೋ ಶಕ್ತಿ ಜಾಸ್ತಿ ಆಗಿದೆ ಇವತ್ತು ಗ್ರಾಹಕನಲ್ಲಿ. ಆದ್ದರಿಂದ ಯಾರು ಸುಮ್ಮನೆ ನಾವು ಒಳ್ಳೆ ಪದಾರ್ಥ ನೋಡಿ ಅದ್ರ ಗುಣಮಟ್ಟ ಚೆನ್ನಾಗಿತ್ತು ಅದ್ರ ಕ್ವಾಲಿಟಿ ಚೆನ್ನಾಗಿತ್ತು ಅಂದರೆ ಅಷ್ಟೇ ಅವನು ಇಷ್ಟಪಟ್ಟು ಅದನ್ನು ಪರ್ಚೇಸ್ ಮಾಡ್ತಾನೆ, ಇಲ್ಲಾಂದರೆ ಅದು ಮಾಡೋದಿಲ್ಲ. ಆದ್ದರಿಂದ ರೈತರುಗಳು ಉತ್ತಮ ರೀತಿಯಲ್ಲಿ ನಮ್ಮ ಸ್ಟ್ಯಾಂಡರ್ಡೈಸ್ ಏನಿದೆ ಸ್ಟ್ಯಾಂಡರ್ಡೈಸ್ ಗ್ರೇಡಿಂಗ್ ಇರ್ತವೆ. ಉದಾಹರಣೆ ಹೇಳಬೇಕು ಅಂತಂದರೆ ಪೊಮೊಗ್ರನೇಟು, ಪೊಮೊಗ್ರ ದಾಳಿಂಬೆ, ದಾಳಿಂಬೆನಲ್ಲಿ ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಅಂತೇವೆ. ಅಂದರೆ ಸೈಜ್ ಮೇಲೆ ದಪ್ಪ ಸೈಜಿಂದು ಎ ಗ್ರೇಡು, 450 ಗ್ರಾಮ್ಗಿಂತ ಕಡಿಮೆ ಇರೋದು ಬಿ ಗ್ರೇಡು, 300 ಗ್ರಾಮ್ಗಿಂತ ಕಡಿಮೆ ಇರೋದು ಸಿ ಗ್ರೇಡ್ ಅಂತ ಮಾಡಿಕೊಂಡು. ಸೊ ಯಾಕೆಂದರೆ ನಾವು ಒಳ್ಳೆ ಪದಾರ್ಥ ಕೊಟ್ಟರೆ ಅದಕ್ಕೆ ಒಳ್ಳೆ ಬೆಲೆನೂ ಸಿಗುತ್ತೆ ಮಾರ್ಕೆಟಲ್ಲಿ. ಇವತ್ತು ಗ್ರಾಹಕ ಏನಾಗಿದ್ದಾನೆ, ಬೆಲೆ ಜಾಸ್ತಿ ಆದರೂ ಪರವಾಗಿಲ್ಲ ನಂಗೆ ಒಳ್ಳೆ ಪದಾರ್ಥ ಬೇಕು ಅನ್ನೋ ಒಂದು ಮಟ್ಟಕ್ಕೆ ಅವನು ಇವತ್ತು ಬುದ್ಧಿ ಬೆಳೆದಿದೆ ಅವನಿಗೆ. ಆದ್ದರಿಂದ ಒಳ್ಳೆ ಪದಾರ್ಥ ನಾವು ಅವರಿಗೆ ಸಪ್ಲೈ ಮಾಡಿದ್ರೆ ನಮ್ಮ ಪದಾರ್ಥಕ್ಕೂ ಒಳ್ಳೆ ಬೆಲೆ ಸಿಗುತ್ತೆ. ಸೊ ನಾವೆಲ್ಲ ಪದಾರ್ಥನೂ ಒಂದು ಏನು ಗ್ರೇಡ್ ಮಾಡ್ದಲೆ, ಅದನ್ನು ಪ್ಯಾಕ್ ಮಾಡ್ದಲೆ, ಎಲ್ಲ ಒಂದೇ ಲೋಡ್ ಮಾಡಿಬಿಟ್ಟು ಒಂದೇ ಥರ ನಾವು ಅದನ್ನು ಮಾರಾಟ ಮಾಡೋಕ್ಕೆ ಹೋದರೆ ನಮಗೆ ಬೇಡಿಕೆ ಸಿಗೋದಿಲ್ಲ, ನಮ್ಮ ಪದಾರ್ಥಕ್ಕೆ ಒಳ್ಳೆ ಬೆಲೆ ಸಿಗೋದಿಲ್ಲ. ಆದ್ದರಿಂದ ಕೆಲವು ಪದಾರ್ಥಗಳು ಬೇಸರ ಅದ್ರ ಸೈಜಿಂದ ಅದ್ರ ಗಾತ್ರದ ಮೇಲೆ ವರ್ಗೀಕರಣ ಮಾಡ್ತಾರೆ, ಕೆಲವು ಪದಾರ್ಥಗಳನ್ನು ಅದ್ರ ಕಲರ್ ಮೇಲೆ ವರ್ಗೀಕರಣ ಮಾಡ್ತಾರೆ, ಇನ್ನೂ ಕೆಲವು ಪದಾರ್ಥಗಳನ್ನು ಅದರಲ್ಲಿರೋ ಮಾಯಿಶ್ಚರ್ ಕಂಟೆಂಟ್ ಮೇಲೆ ವರ್ಗೀಕರಣ ಮಾಡ್ತಾರೆ. ಸೊ ಹೀಗೆ ಆಗ ಪದಾರ್ಥಕ್ಕೆ ತಕ್ಕಂತೆ ನಾವು ಒಂದು ಪದಾರ್ಥಗಳನ್ನು ವರ್ಗೀಕರಣ ಮಾಡಿಕೊಂಡು ಗ್ರೇಡಿಂಗ್ ಮಾಡಿಕೊಂಡು ಅದೇ ಥರ ರೀತಿ ಅದನ್ನು ಪ್ಯಾಕ್ ಮಾಡಿಕೊಂಡು ಗ್ರಾಹಕರಿಗೆ ಅದನ್ನು ತಲುಪಿಸಿದ್ರೆ ಸೊ ರೈತರ ನಮ್ಮ ಒಂದು ಬೆಳೆಗಳಿಗೆ ಉತ್ತಮ ಬೆಲೆ ಸಿಗುತ್ತೆ. ಸೊ ಅವ್ರ ಪದಾರ್ಥಕ್ಕೆ ಅವ್ರ ಗುಣಮಟ್ಟಕ್ಕೆ ತಕ್ಕನಾದ ಬೆಲೆನೂ ಸಿಗುತ್ತೆ. ಇದರಿಂದ ರೈತರಿಗೂ ಲಾಭ ಆಗುತ್ತೆ, ನಮ್ಮ ಗ್ರಾಹಕರಿಗೂ ಲಾಭ ಆಗುತ್ತೆ. ಗ್ರಾಹಕರಿಗೂ ಒಳ್ಳೆ ನಾವು ಒಳ್ಳೆ ಪದಾರ್ಥ ತೊಗೊಂಡಿದ್ದೀವಿ, ನಾವು ಕೊಟ್ಟಿದ್ದ ದುಡ್ಡಿಗೆ ಹಣಕ್ಕೆ ನಮಗೆ ತೃಪ್ತಿ ಇದೆ ಅನ್ನೋ ಒಂದು ಆ ತೃಪ್ತಿನೂ ಅವ್ರಿಗೆ ಸಿಗುತ್ತೆ. ಇದ್ರ ಜೊತೆಗೆ ರೈತರು ತಾವೇನು ಬೆಳೆಗಳನ್ನ ಬೆಳೀತಾರೆ, ತಮ್ಮ ಉತ್ಪಾದನೆಗಳನ್ನ ಮಾಡ್ತಾರೆ, ಅದಕ್ಕೆ ಅವರೇ ಬೇಡಿಕೆಗಳನ್ನ ಸೃಷ್ಟಿ ಮಾಡ್ಕೋಬೇಕು. ಇವತ್ತು ಯಾಕೆಂದರೆ ನಮ್ಮ ಎಲ್ಲ ನೋಡಿದ್ರೆ ಇಂಡಸ್ಟ್ರಿಯಲ್ಲೆಲ್ಲ ಟಿವಿನಲ್ಲೆಲ್ಲ ಅಡ್ವರ್ಟೈಸ್ ಮಾಡ್ತಾರೆ, ಅವರೆಲ್ಲ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಲಿ ಇಷ್ಟು ಅಡ್ವರ್ಟೈಸ್ ಮಾಡಿಕೊಡುವಂಥ ಶಕ್ತಿನೂ ಅವ್ರಿದೆ, ಅದು ಅವರಲ್ಲಿರುತ್ತೆ. ಬಟ್ ನಮ್ಮಲ್ಲಿ ಆ ರೈತರುಗಳು ಎಲ್ಲ ರೈತರುಗಳು ಆ ಶಕ್ತಿ ಇರಲ್ಲ. ಆದರೂ ನಮ್ಮ ವಸ್ತುಗಳು ಏನು ಬೆಳಿತೇವೆ ಅದಕ್ಕೆ ನಾವು ಬೇಡಿಕೆ ಕ್ರಿಯೇಟ್ ಮಾಡ್ಕೊಳ್ಳೋವಷ್ಟು ಸೃಷ್ಟಿ ಮಾಡ್ಕೊಳ್ಳೋವಷ್ಟು ನಮ್ಮ ಕೆಪಾಸಿಟಿ ನಮ್ಮಲ್ಲಿರುತ್ತೆ. ಆದ್ದರಿಂದ ಸೊ ನಮ್ಮ ವಸ್ತುಗಳಿಗೆ ನಾವೇ ಬೇಡಿಕೆ ಕ್ರಿಯೇಟ್ ಮಾಡಿಕೊಂಡಾಗ ಸೊ ಅದು ಅದು ನಮ್ಮ ವಸ್ತುಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ನಾವೇ ಅದನ್ನು ಗ್ರಾಹಕರಿಗೆ ಡೈರೆಕ್ಟಾಗಿ ಒದಗಿಸ್ದಂಗಾಗತ್ತೆ, ಅದನ್ನು ಡೈರೆಕ್ಟಾಗಿ ಒದಗಿಸಿದ್ರೆ ಸೊ ಈ ಮಧ್ಯವರ್ತಿಗಳಂತೂ ಏನಾಗುತ್ತೆ, ಇವತ್ತು ನಮ್ಮ ಕೃಷಿನಲ್ಲಿ ರೈತರುಗಳು ನಷ್ಟ ಅನುಭವಿಸ್ತಾ ಇರೋದೇ ಮಧ್ಯವರ್ತಿಗಳಿಂದ. ಸೊ ಕಷ್ಟಪಟ್ಟು ಬೆಳೆ ಬೆಳೆದ್ರೂ ಅವ್ರಿಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ, ಆ್ಯಂಡ್ ಗ್ರಾಹಕರಿಗೂ ತೃಪ್ತಿ ಇಲ್ಲ. ಗ್ರಾಹಕರು ಒಂದು ಉದಾಹರಣೆ ಕೊಡಬೇಕು ಅಂತಂದರೆ, ನಾವು ರೈತರನ್ನ ಹೊಲದಲ್ಲಿ ಒಂದು ಟೊಮೊಟೊ ಒಂದು ಕೆ ಜಿಗೆ 10 ರೂಪಾಯಿ ಇತ್ತಂದರೆ, ಅದೇ ಅವತ್ತೇ ನಾನು ಆ್ಯಸ್ ಎ ಗ್ರಾಹಕನಾಗಿ ನಾನು 100 ರೂಪಾಯಿ ಕೊಟ್ಟು 100 ರೂಪಾಯಿ ಟೊಮೊಟೊ ಕೊಟ್ಬಿಟ್ಟು ನಾನು ಖರೀದಿ ಮಾಡ್ತಾ ಇರ್ತೀನಿ. ಸೊ ಅಲ್ಲಿಗೆ ಸುಮಾರು ಒಂದು 70-75% ಭಾಗದಷ್ಟು ಗ್ರಾಹಕರ ಹಣವನ್ನು ಈ ಮಧ್ಯವರ್ತಿಗಳು ತಿಂತಾ ಇದ್ದಾರೆ. ಇದನ್ನು ತಪ್ಪಿಸ್ಬೇಕು ಅಂತಂದರೆ ರೈತರುಗಳು ತಮ್ಮ ಪದಾರ್ಥಗಳಿಗೆ ತಾವೇ ಒಂದು ಒಂದು ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡಿಕೊಂಡು ಸೊ ಮಧ್ಯವರ್ತಿಗಳನ್ನ ತಪ್ಪಿಸಿ ಗ್ರಾಹಕರಿಗೆ ಅವರೇ ಒಂದು ತಮ್ಮ ವಸ್ತುಗಳನ್ನು ಮಾರಾಟ ಮಾಡೋದ್ರಿಂದ ಹೆಚ್ಚಿನ ಲಾಭ ಪಡಿಬೋದು. ಇದನ್ನು ನಾವು ಏನಂತೀವಿ ಅಂತ ಡೈರೆಕ್ಟ್ ಮಾರ್ಕೆಟಿಂಗ್ ಅಂತೀವಿ. ಇತ್ತೀಚಿನ ಅದು ಈ ಒಂದು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಅನೇಕ ರೈತರುಗಳು ಈ ಒಂದು ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡಿ ಉತ್ತಮವಾದ ಲಾಭ ಗಳಿಸಿದ್ದಾರೆ. ಇದೊಂದು ಅಡಾಪ್ಟ್ ಮಾಡಿಕೊಂಡು ರೈತರುಗಳು ಉತ್ತಮ ಆದಾಯನ ಗಳಿಸ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಸೊ ನಾವು ಬೆಳೆಯೋದ್ರಲ್ಲಾಗಲಿ, ಯಾವುದೇ ಒಂದು ಒಂದು ಬೀಜ ಕೊಂಡ್ಕೊಳ್ಳೋದ್ರಾಗಲಿ, ಇನ್ನೊಂದು ಔಷಧಿ ಹೊಡೆಯೋದ್ರಲ್ಲಾಗಲಿ, ನಾವು ಅತ್ಯಂತ ನಮ್ಗೆ ಇಂಪಾರ್ಟೆಂಟ್ ಅಂದರೆ ನಮ್ಮ ಬೆಲೆ ಜಾಸ್ತಿ ಇಲ್ಲ ಅಂದ್ರೂ ನಾವು ಬೆಳಿಬೇಕಾದ್ರೆ ನಾವು ಎಲ್ಲ ವಿಷಯಕ್ಕೂ ಗಮನ ಕೊಡಬೇಕು. ಯಾವಾಗ ಉಳುಮೆ ಮಾಡಬೇಕು, ಸೊ ಯಾವಾಗ ಉಳುಮೆ ಮಾಡಿದ್ರೆ ನಮಗೆ ವೀಡ್ಸ್ ಎಲ್ಲ ಕಂಟ್ರೋಲ್ ಆಗುತ್ತೆ, ಯಾವಾಗ ಗೊಬ್ಬರಗಳು ಹಾಕಬೇಕು, ಗೊಬ್ಬರ ಯಾವ ಟೈಮಲ್ಲಿ ಹಾಕಿದ್ರೆ ಅದು ಎಫೆಕ್ಟಿವ್ ಆಗಿ ಬೆಳೆಗಳಿಗೆ ತಲುಪುತ್ತೆ, ಆ್ಯಂಡ್ ಯಾವಾಗ ನಾವು ಅದನ್ನು ಹಾರ್ವೆಸ್ಟ್ ಮಾಡಬೇಕು, ಯಾವಾಗ ಅದಕ್ಕೆ ನೀರು ಉಣಿಸ್ಬೇಕು. ಯಾಕೆಂದರೆ ನಾವು ಬೆಳೆ ಬಂದಿರುತ್ತೆ, ಚೆನ್ನಾಗಿ ಬೆಳೆ ಬಂದಿರುತ್ತೆ, ಒಳ್ಳೆ ಬೆಳೆ ಬಂದಿರುತ್ತೆ, ನಮ್ಮ ನೆಗ್ಲಿಜಿಸಿ ಅಂತಂದರೆ ಯಾವಾಗ ಬೇಕಾದಂಥ ಟೈಮಲ್ಲಿ ಒಂದು ನೀರು ಬಿಡಲ್ಲ, ನೀರು ಬಿಡೋದು ಲೇಟ್ ಮಾಡಿಬಿಡ್ತೀವಿ, ನೀರಾಯಿಸಲ್ಲ. ಅದೇನಾದ್ರು ಅದೊಂದೇ ಒಂದು ನೀರಾಯಿಸದಿರೋದಕ್ಕೆ ನಾದು ಅದು ನಮ್ಗೆ ಒಳ್ಳೆ ಉತ್ಪಾದನೆ ಬೆಳೆ ಬೆಳೆ ಒಳ್ಳೆ ಹೂವು ಬರಲ್ಲ, ಒಳ್ಳೆ ಕಾಯಿ ಕಟ್ಟಲ್ಲ, ಹಂಗಾಗ್ಬಿಡುತ್ತೆ. ಆದ್ದರಿಂದ ಎಲ್ಲ ವಿಷಯಗಳು ಕಡೆ ಗಮನ ಕೊಟ್ಕೊಂಡು ಖರ್ಚನ್ನು ಆದಷ್ಟು ಕಡಿಮೆ ಮಾಡಿಕೊಂಡು ಅತ್ಯಂತ ಕಡಿಮೆ ದರ ಖರ್ಚಿನಲ್ಲಿ ಉತ್ತಮವಾದ ಬೆಳೆ ಬೆಳೆದ್ರೆ ರೈತರು ತಮ್ಮ ಆರ್ಥಿಕ ಲಾಭವನ್ನು ವೃದ್ಧಿ ಮಾಡ್ಕೋಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈ ವಿಷಯದ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಏನಾದರೂ ಸಮಸ್ಯೆಗಳು ಬಂದರೆ ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡ್ಬೋದು ಸರ್? ಸೊ ನಾನು ಡಾಕ್ಟರ್ ರವೀಶ್ ಅಂತ ಹೇಳ್ಬಿಟ್ಟು ಕೃಷಿ ಅರ್ಥಶಾಸ್ತ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಇಂಗ್ಯೂರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಿಮಗೇನಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ತಾವುಗಳು ನನ್ನ ಕಾಂಟ್ಯಾಕ್ಟ್ ನಂಬರ್ನ ಹೇಳ್ತೀನಿ, 7406-72-1842. ಸೊ ಈ ಒಂದು ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಬೇಕಾದಂಥ ಮಾಹಿತಿಯನ್ನು ಒದಗಿಸಲು ನಾನು ಪ್ರಯತ್ನ ಪಡ್ತೇನೆ. ರೈತ ಬಾಂಧವರೇ, ಡಾಕ್ಟರ್ ರವೀಶ್ ಸಾವರ ಅವರ ಮೊಬೈಲ್ ಸಂಖ್ಯೆ 7406-72-1842. ಭಾಳ ಸಂತೋಷ ಸರ್, ಇಲ್ಲಿವರೆಗೂ ಈ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ಮಾರಾಟದಲ್ಲಿ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಅವಕಾಶಗಳ ಬಗ್ಗೆ ನಮ್ಮ ರೈತ ಬಾಂಧವರು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಎಲ್ಲ ಅನುಕೂಲಗಳು ನಮ್ಮ ರೈತ ಬಾಂಧವರು ಪಡ್ಕೊಳ್ಳಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ ಸರ್, ಎಲ್ಲ ರೈತ ಬಾಂಧವರುಗಳಿಗೂ ನಮಸ್ಕಾರಗಳು. ಥ್ಯಾಂಕ್ ಯು. ಇದುವರೆಗೂ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ಮಾರಾಟದಲ್ಲಿ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಅವಕಾಶಗಳ ಕುರಿತು ಹಿರಿಯೂರು ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರವೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಕೇಳುವರೆ, ನಾಳೆ ಸಂಜೆ 5:30 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನೇಗಿಲ ಮಿಡಿತದಲ್ಲಿ ಕೇಳುವಿರಿ ಹೈನೂರು ಹಸುಗಳಲ್ಲಿ ಆಹಾರ ನಿರ್ವಹಣೆ ಮತ್ತು ಮೇವಿನ ಬೆಳೆಗಳು. ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಎಂ ಅಶೋಕ್, ಪಶು ವಿಜ್ಞಾನಿ, ಕೃಷಿ ವಿಜ್ಞಾನ ಕೇಂದ್ರ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ, ಶಿವಮೊಗ್ಗ. ನಂತರ ಸಿರಿಧಾನ್ಯಗಳ ಮಹತ್ವ ಹಾಗೂ ಸಿರಿಧಾನ್ಯಗಳಿಂದ ಆರೋಗ್ಯಕ್ಕೆ ಆಗುವ ಅನುಕೂಲಗಳ ಕುರಿತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ಸುಪ್ರಿಯಾ ಪಿ ಪಾಟೀಲ್ ಅವರೊಂದಿಗಿನ ಸಂದರ್ಶನ, ಜೊತೆಗೆ ಜನಪದ ಗೀತೆಗಳನ್ನು ಆಲಿಸುವಿರಿ ನಾಳೆ ಸಂಜೆ 5:30. ಇದೀಗ ಕೇಳಿ ಈ ಜನಪದ ಗೀತೆಯನ್ನು. ಹೆಣ್ಣು ಹೆತ್ತೇನಂತ ಹೆಚ್ಚಾಳ ನಿನಗೇಕೆ, ಹೆಣ್ಣು ನೆರೆ ಮನೆಯ ಸಿರಿದೇವಿ. ಓ ಹೆತ್ತೇನಂತ ಹೆಚ್ಚಾಳ ನಿನಗೇಕೆ ಹೆಣ್ಣು ನೆರೆ ಮನೆಯ ಸಿರಿದೇವಿ ಸಿರಿದೇವಿ ಹೆಣ್ಣು ನೆರೆ ಮನೆಯ ಸಿರಿದೇವಿ ಕತ್ತಿನ ಮುತ್ತು ಕಿತ್ತು ದಾನ ಮಾಡಿ ಕತ್ತಿನ ಮುತ್ತು ಕಿತ್ತು ದಾನ ಮಾಡಿ ಹೆತ್ತೆಲ್ಲ ತಾಯಿ ನೆರೆ ಹೊರೆಗೆ ಹೆತ್ತೆಲ್ಲ ತಾಯಿ ನೆರೆ ಹೊರೆಗೆ ಹೆಣ್ಮಗಳ ಕೊಟ್ಟ ಮೇಲ್ಯಾಗೆ ಕಡು ದುಃಖ ಹೆಣ್ಣು ನೆರೆ ಮನೆಯ ಸಿರಿದೇವಿ ಹೆಣ್ಣು ನೆರೆ ಮನೆಯ ಸಿರಿದೇವಿ ಹುಟ್ಟಿದ ಮನೆಯಿಂದ ಮೆಟ್ಟಲ ನೀಡಿವಾಗ ಹುಟ್ಟಿದ ಮನೆಯಿಂದ ಮೆಟ್ಟಲ ನೀಡಿವಾಗ ಹೊಟ್ಟೆಗೆ ಸಿಡಿಲು ಬಡಿದಂತೆ ಹೊಟ್ಟೆಗೆ ಸಿಡಿಲು ಬಡಿದಂತೆ ಹೆತ್ತಂಗೆ ಕಣ್ಣ ನೀರೆದು ಹೊಳೆಯಾದು ಕಣ್ಣ ನೀರೆದ್ದು ಹೊಳೆಯಾದು ಕಣ್ಣ ನೀರೆದ್ದು ಹೊಳೆಯಾದು ಹೆತ್ತೇನಂತ ಹೆಚ್ಚಾಳ ನಿನಗೇಕೆ ಹೆಣ್ಣು ನೆರೆ ಮನೆಯ ಸಿರಿದೇವಿ ಹೆಣ್ಣು ನೆರೆ ಮನೆಯ ಸಿರಿದೇವಿ ಹೆಣ್ಣು ನೆರೆ ಮನೆಯ ಸಿರಿದೇವಿ ಹೆಣ್ಣು ನೆರೆ ಮನೆಯ ಸಿರಿದೇವಿ ಇದೀಗ ಕೇಳಿ ಈ ಜನಪದ ಗೀತೆಯನ್ನ Thank you. ಸುಮ್ಕಿರೆ ಸುಮ್ಕಿರೆ ಸುಮ್ಕಿರೆ ನಾಗಿ, ಸುಮ್ಕಿರೆ ಸುಮ್ಕಿರೆ ಸುಮ್ಕಿರೆ ನಾಗಿ, ಸಂತಿಗೆ ಹೋಗಿ ಬರ್ತೀನಿ ನಿನಗಾಗಿ. ಸುಮ್ಕಿರೆ ಸುಮ್ಕಿರೆ ಸುಮ್ಕಿರೆ ನಾಗಿ, ಸಂತಿಗೆ ಹೋಗಿ ಬರ್ತೀನಿ ನಿನಗಾಗಿ. ನಾ ಸಂತಿಗೆ ಹೋಗಿ ಬರ್ತೀನಿ ನಿನಗಾಗಿ, ನಾ ಸಂತಿಗೆ ಹೋಗಿ ಬರ್ತೀನಿ ನಿನಗಾಗಿ. ಸುಮ್ಕಿರೆ ಸುಮ್ಕಿರೆ ಸುಮ್ಕಿರೆ ನಾಗಿ. ಎಳ್ಳು ಚೀಲ ಬೆಂಡೆ ಮರಿ ಮಾಡಿಸ್ತೀನಿ ನಿನಗೆ ಹೂಗೊಂಡೆ, ಬಂದಾವೆ ಎಳ್ಳು ಚೀಲ ಬೆಂಡೆ ಮರಿ ಮಾಡಿಸ್ತೀನಿ ನಿನಗೆ ಹೂಗೊಂಡೆ. ರಾಗಿ ಜ್ವಾಳ ಮಾರಿದ್ದು ಕಂಡೆ ಅದ ನೋಡಿ ಗಂಟು ಬಿದ್ದೇನೆ ಗೊಂಬೆ, ರಾಗಿ ಜ್ವಾಳ ಮಾರಿದ್ದು ಕಂಡೆ ಅದ ನೋಡಿ ಗಂಟು ಬಿದ್ದೇನೆ ಗೊಂಬೆ. ಜವಳಿಕಾಯಿ ಮಾರಿ ದುಡ್ನಾಗೆ ತರ್ತೀನಿ ಜವಳಿ ನಿಂಗೆ, ಜವಳಿಕಾಯಿ ಮಾರಿ ದುಡ್ನಾಗೆ ತರ್ತೀನಿ ಜವಳಿ ನಿಂಗೆ. ಹಿಂಗೆ ಕೆರಳಿ ಕಾಡಬೇಡ ನಂಗೆ, ಹಿಂಗೆ ಕೆರಳಿ ಕಾಡಬೇಡ ನಂಗೆ. ಸುಮ್ಕಿರೆ ಸುಮ್ಕಿರೆ ಸುಮ್ಕಿರೆ ನಾಗಿ, ಸುಮ್ಕಿರೆ ಸುಮ್ಕಿರೆ ಸುಮ್ಕಿರೆ ನಾಗಿ, ಸಂತಿಗೆ ಹೋಗಿ ಬರ್ತೀನಿ.